ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇತ್ತೀಚೆಗೆ ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಆಯೋಜಿಸಲಾಗಿದ್ದ ನೈಸರ್ಗಿಕ ಹಾಗೂ ಸಾವಯವ ಕೃಷಿ ಕುರಿತ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಡಾಕ್ಟರ್ ದಯಾಮಣಿ ಕೆಜೆ ಅವರು ನೀಡಿದ ಉಪನ್ಯಾಸದ ಧ್ವನಿ ಮುದ್ರಣವನ್ನು ಆಲಿಸಲಿದ್ದೀರಿ. ನಾವು ಮಾತನಾಡೋ ವಿಷಯ ಏನಂತಂದ್ರೆ ಸಾವಯವ ಗೊಬ್ಬರಗಳು, ಅದರಲ್ಲಿ ಮುಖ್ಯವಾಗಿ ಜೈವಿಕ ಗೊಬ್ಬರಗಳು ಮತ್ತೆ ಜೈವಿಕ ಕೀಟನಾಶಕಗಳು. ನಾವೆಲ್ಲ ರಾಸಾಯನಿಕಗಳನ್ನ ಉಪಯೋಗಿಸ್ತಾ ಇದ್ವಿ, ಅಥವಾ ಕೆಮಿಕಲ್ ಫರ್ಟಿಲೈಸರ್ಸ್, ರಾಸಾಯನಿಕ ಕೀಟನಾಶಕಗಳು, ಪೀಡನಾಶಕಗಳು, ಅಥವಾ ಶಿಲೀಂಧ್ರ ನಾಶಕಗಳು, ಅಥವಾ ಇನ್ನು ಹೇಳಬೇಕು ಅಂದ್ರೆ ಕಳೆನಾಶಕಗಳು, ಇವನ್ನೆಲ್ಲ ಉಪಯೋಗಿಸ್ತಾ ಇದ್ವಿ. ಯಾಕೆ ಈಗ ಜೈವಿಕ ಗೊಬ್ಬರಗಳು ಅಥವಾ ಬಯೋಫರ್ಟಿಲೈಸರ್ಸ್ ಅಂತ ಏನ್ ಕರಿತೀವಿ, ಇದ್ದಕ್ಕಿದ್ದಂಗೆ ಯಾಕೆ ಬಂತು ಇದು ಅಂತ. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ನಾವೆಲ್ಲ ರಾಸಾಯನಿಕಗಳನ್ನ ಬಳಸ್ತಾ ಬಳಸ್ತಾ ಮಣ್ಣಿನ ಫಲವತ್ತತೆ ಆಗ್ಬಹುದು, ಅದರಿಂದ ಆಗುವಂತ ದುಷ್ಪರಿಣಾಮಗಳು ಎಷ್ಟೋ ನಮಗೆಲ್ಲ ಗೊತ್ತಾಗ್ತಾ ಇದೆ ಇವಾಗ. ಸೊ ಆದ್ರಿಂದ ಎಲ್ಲಾ ಜನರು ಮತ್ತೆ ಸರ್ಕಾರಗಳು ಮತ್ತೆ ಕೆಲವೊಂದು ಸಂಸ್ಥೆಗಳು ಎಲ್ಲ ಎತ್ತೆಚ್ಚಿಕೊಂಡು ಈ ಒಂದು ಜೈವಿಕ ಗೊಬ್ಬರಗಳ ಬಳಕೆನ ನಾವು ಹೇಗೆ ನಮ್ಮ ಕೃಷಿಯಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದು ಅಂತ ಒಂದು ಅದರ ಒಂದು ನಿಟ್ಟಿನಲ್ಲಿ ನಡಿಬೇಕಾದ್ರೆ ನಮ್ಗೆ ಈ ಒಂದು ಯಾವುದೇ ತರನಾದ ಜೈವಿಕ ಗೊಬ್ಬರಗಳು, ಜೈವಿಕ ಗೊಬ್ಬರಗಳಂದ್ರೆ ಏನಿಲ್ಲ, ಅದೊಂಥರ ಸೂಕ್ಷ್ಮಾಣುಜೀವಿಗಳು, ಕಣ್ಣಿಗೆ ಕಾಣಿಸೋದಿಲ್ಲ, ಆದ್ರೆ ಅವುಗಳ ಕೆಲಸ ಮಾತ್ರ ನಮಗೆ ಕಾಣಿಸುತ್ತೆ. ಜೈವಿಕ ಗೊಬ್ಬರಗಳು ಅಥವಾ ಸೂಕ್ಷ್ಮಾಣುಜೀವಿ, ಎನಿ ಸೂಕ್ಷ್ಮಾಣುಜೀವಿಗಳು ನಾನು ನಿಮ್ಗೆ ಹೇಳಬೇಕು ಅಂತಂದ್ರೆ ಎಷ್ಟೊಂದರದ ಈ ಕಡೆ ಕೆಟ್ಟನಾದಂತಹ ಸೂಕ್ಷ್ಮಾಣುಜೀವಿನೂ ಇದೆ, ಮತ್ತೆ ನಮ್ಗೆ ಒಳ್ಳೇದ್ ಮಾಡುವಂತಹ ಸೂಕ್ಷ್ಮಾಣುಜೀವಿಗಳು ಇದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ನಿಮ್ಗೆ ಹಾಲು ಮೊಸರಾಗೋದೆಲ್ಲ ಗೊತ್ತಲ್ವಾ, ಹೇಗಾಗುತ್ತೆ ಹಾಲು? ಲ್ಯಾಕ್ಟೋಬ್ಯಾಸಿಲಸ್ ಅಂತ ಬ್ಯಾಕ್ಟೀರಿಯಾ ಬರುತ್ತೆ. ಸೊ ಹೀಗಿದ್ದಾಗ ಸೂಕ್ಷ್ಮಾಣುಜೀವಿಗಳು ಅದು ನಮ್ಮಲ್ಲಿ ಡೈರೆಕ್ಟ್ ಆಗಿ ನಾವು ಹಾಲು ಮೊಸರೆಲ್ಲ ಡೈರೆಕ್ಟ್ ಆಗಿ ತಿಂತೀವಿ, ಅದೇ ತರ ಗಿಡಗಳಿಗೆ ಯಾಕೆ ಈ ಒಂದು ಸೂಕ್ಷ್ಮಾಣುಜೀವಿಗಳನ್ನ ಹಾಕಿ ಅವುಗಳ ಒಂದು ಪ್ರಯೋಜನ ನಾವು ಪಡಿಬಾರದು? ನಿಮ್ಗೆಲ್ಲ ಗೊತ್ತು ಸೂಕ್ಷ್ಮಾಣುಜೀವಿಗಳು ಕೆಲವೊಂದು ರೋಗಗಳು ಬರುತ್ತೆ, ಎಷ್ಟೊಂದು ರೋಗಗಳೊಂದು ಈ ಭತ್ತಕ್ಕೆ ಬರುತ್ತೆ, ಅಡಕೆಗೆ ಬರುತ್ತೆ, ಕೆಲವೊಂದು ಮಣ್ಣಿನಿಂದ ಅಥವಾ ಬೇರಿನಿಂದ ಬರುತ್ತೆ, ಕೆಲವೊಂದು ವಾತಾವರಣ ಗಾಳಿಯಿಂದ ಹಾರೋಗಿ ಅದ್ರ ಮೇಲೆ ಬಂದು ರೋಗಗಳು ಗಿಡಗಳಿಗೆ ಬರುತ್ತೆ. ಸೊ ಆದ್ರೆ ಈ ಜೈವಿಕ ಗೊಬ್ಬರಗಳು ನಾವೇನ್ ಬಳಸಕ್ಕೆ ನಾವು ಹೇಳ್ತಾ ಇದೀವಲ್ಲ ನಿಮ್ಗೆ, ಅವೆಲ್ಲ ಬಂದು ಗಿಡಗಳಿಗೆ ಮತ್ತೆ ಮನುಷ್ಯನಿಗೆ ಪ್ರಯೋಜನಕಾರಿ ಆಗುತ್ತೆ. ಸೊ ಈಗ ಮಣ್ಣಲ್ಲಿರುವಂತಹ ಎಲ್ಲಾ ಪೋಷಕಾಂಶಗಳನ್ನ ಗಿಡಗಳು ಡೈರೆಕ್ಟ್ ಆಗಿ ಅವು ತಗೊಳಕ್ ಆಗಲ್ಲ, ಯಾವುದೇ ಒಂದು ರೂಪದಲ್ಲಾಗಿರ್ಬೋದು ಅದನ್ನ ಡೈರೆಕ್ಟ್ ಆಗಿ ಅಥವಾ ನೇರವಾಗಿ ಅವಕ್ಕೆ ತಗೊಳ್ಳುವಂತ ಶಕ್ತಿ ಇರಲ್ಲ. ಸೊ ಅಂತ ಸಮಯದಲ್ಲಿ ಅವು ಸಿಗೋಂತ ರೂಪದಲ್ಲಿ ಇದ್ರೂ ಅವನ್ನ ಗಿಡಗಳಿಗೆ ತಗೊಳಕ್ ಆಗೋದಿಲ್ಲ. ಅಂತ ಟೈಮ್ನಲ್ಲಿ ಈ ನಮ್ಮ ಸೂಕ್ಷ್ಮಾಣುಜೀವಿಗಳು ಅಥವಾ ಬಯೋಫರ್ಟಿಲೈಸರ್ಸ್ ಅಥವಾ ಜೈವಿಕ ಗೊಬ್ಬರಗಳು ಅಂತ ಏನ್ ಹೇಳ್ತೀವಿ, ಅವು ಆ ಪೋಷಕಾಂಶಗಳನ್ನ ಮಣ್ಣಿಲ್ಲಿರುವಂತ ಪೋಷಕಾಂಶಗಳನ್ನ ತಾವು ನೇರವಾಗಿ ಗಿಡಗಳ ಬೇರಿಗೆ ತಲುಪಿಸುವಂತ ಕೆಲಸನ ಮಾಡ್ತವೆ. ಸೊ ಈ ಸೂಕ್ಷ್ಮಾಣುಜೀವಿಗಳು ಯಾವ ತರ ನಾವು ಉಪಯೋಗಿಸ್ತೀವಿ ಅಂತಂದ್ರೆ, ಮುಖ್ಯವಾಗಿ ಮಣ್ಣಿನ ಒಂದು ಫಲವತ್ತತೆನ ಹೆಚ್ಚಿಸಕ್ಕೆ. ಮಣ್ಣಿನ ಫಲವತ್ತತೆ ಏನಕ್ಕೆ ಹೆಚ್ಚಿಸ್ಬೇಕು? ಇವಾಗ ನಾವೆಲ್ಲ ಕೆಮಿಕಲ್ ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ನಾವು ಭೂಮಿನ ಬರಡ್ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾಗ ಏನಾಗುತ್ತೆ, ಗಿಡ ಇಮ್ಮಿಡಿಯೇಟ್ ಆಗಿ ಅದೊಂಥರ ನಾವು ಬ್ರೆಡ್ ಬಿಸ್ಕೆಟ್ ತಿಂದಂಗೆ, ಬ್ರೆಡ್ ಬಿಸ್ಕೆಟ್ ತಿಂದ್ರೆ ಇನ್ನೊಂದು ಕಾಲ್ ಗಂಟೆ 20 ನಿಮಿಷ ಅಥವಾ 1/2 ಗಂಟೆಲೆಲ್ಲ ಹೊಟ್ಟೆ ಹಸಿವಾಗ ಶುರು ಆಗುತ್ತೆ. ಆದ್ರೆ ಈ ಬಯೋಫರ್ಟಿಲೈಸರ್ಸ್ ಹಾಕ್ದಾಗ ಅವು ಸೂಕ್ಷ್ಮಾಣುಜೀವಿಗಳು ಭೂಮಿಲಿರುವಂತ ಪೋಷಕಾಂಶಗಳನ್ನ ನಿಧಾನವಾಗಿ ಎಲ್ಲಾ ಟೈಮ್ನಲ್ಲೂ ಅದಕ್ಕೆ ಬೇಕಾಗಿರುವಂತ ಸಮಯದಲ್ಲಿ, ಗಿಡಗಳಿಗೆ ಬೇಕಾಗಿರುವಂತ ಸಮಯದಲ್ಲಿ ಪೋಷಕಾಂಶಗಳನ್ನ ತಲುಪಿಸೋ ಅಂತ ಕೆಲಸನ ಮಾಡ್ತಾ ಇರ್ತವೆ. ಸೊ ಆದ್ರಿಂದ ಈ ಒಂದು ಬಯೋಫರ್ಟಿಲೈಸರ್ಸ್ ಮಣ್ಣಿನ ಆರೋಗ್ಯ, ಮಣ್ಣಿನ ರಕ್ಷಣೆ, ಮತ್ತೆ ಇನ್ನೊಂದೇನಂತೀವಿ ಎಲ್ಲಾ ತರದ ಪೋಷಕಾಂಶಗಳನ್ನ ಸಪ್ಲೈ ಮಾಡುವಂಥದ್ದು, ಮತ್ತೆ ಒಂದು ಬೇರೆ ತರಹದ ಸೂಕ್ಷ್ಮಾಣುಜೀವಿಗಳು, ಈಗ ಒಂಥರ ಸೂಕ್ಷ್ಮಾಣುಜೀವಿ ಹಾಕಿದ್ರೆ ಅದೇ ಇರೋದಿಲ್ಲ, ಬೇರೆ ತರದ ಸೂಕ್ಷ್ಮಾಣುಜೀವಿಗಳನ್ನ ತನ್ನ ಕಡೆಗೆ ಎಳ್ದಿಟ್ಕೊಳ್ಳುವಂತ ಶಕ್ತಿ ಒಂದು ಸೂಕ್ಷ್ಮಾಣುಜೀವಿಗಳಿಗಿರುತ್ತೆ. ಅದ್ ಹೇಗಾಗತ್ತೆ ಅಂತಂದ್ರೆ, ಗಿಡದ ಬೇರುಗಳಲ್ಲಿ ಕಡಲೆಕಾಯಿ ಅಥವಾ ಹೆಸರುಕಾಳು, ಅಲಸಂದೆ, ಉದ್ದು, ಹುರುಳಿಕಾಳು, ಬೀನ್ಸ್ ಈ ತರದ್ರಲ್ಲೆಲ್ಲ ಬೇರಲ್ಲಿ ಗಂಟುಗಳಿವೆ. ಈ ಗಂಟುಗಳಲ್ಲಿ ಸೂಕ್ಷ್ಮಾಣುಜೀವಿಗಳು ಅಂದ್ರೆ ರೈಸೋಬಿಯಂ ಅಂತ ಕರಿತೀವಿ. ಈ ರೈಸೋಬಿಯಂ ಇದ್ದು ಏನ್ ಮಾಡುತ್ತದೋ, ವಾತಾವರಣದಲ್ಲಿರುವಂತಹ ಸಾರಜನಕನ ಹಿಡಿದಿಟ್ಕೊಂಡು ಗಿಡಗಳ ಬೇರುಗಳ ಮುಖಾಂತರ, ಮಣ್ಣಿನ ಮುಖಾಂತರ ಗಿಡಗಳಿಗೆ ತಲುಪಿಸುತ್ತೆ. ಸೊ ಈ ಕೆಲಸನ ಇದು ಮಾಡುತ್ತೆ. ಸೊ ಇದ್ರ ಜೊತೆಗೆ ಗಿಡಗಳಿಂದ ನೇರವಾಗಿ ಕೆಲವೊಂದು ಅಂಟು ಪದಾರ್ಥ ಯಾವಾಗಲೂ ರಿಲೀಸ್ ಆಗ್ತಾ ಇರುತ್ತೆ ಮಣ್ಣಿಗೆ. ಆ ಅಂಟು ಪದಾರ್ಥದಲ್ಲೇನಿರುತ್ತೆ, ಪ್ರೋಟೀನ್ಸು, ಹಾರ್ಮೋನ್ಸು, ವಿಟಮಿನ್ಸು, ಈ ನಮ್ಮ ಸೂಕ್ಷ್ಮಾಣುಜೀವಿಗೆ ಅಥವಾ ಜೈವಿಕ ಗೊಬ್ಬರಗಳು ಏನ್ ಬೇಕೋ ಅದೆಲ್ಲನೂ ಬೇರ್ನಲ್ಲಿ ಸಿಗ್ತಾ ಇರುತ್ತೆ. ಒಂದು ಬ್ಯಾಕ್ಟೀರಿಯಾ ಇನ್ನೊಂದು ಬ್ಯಾಕ್ಟೀರಿಯಾನ ಬಂದು ಗಿಡದ ಬೇರಲ್ಲಿ ಕೂತ್ಕೊಳ್ಳೋಕ್ಕೂ ಕೂಡ ಸಹಾಯ ಆಗುತ್ತೆ. ಅದೇ ಒಂದು ಒಂದು ಒಳ್ಳೆ ಸಂಬಂಧನ ಮಣ್ಣಿನಲ್ಲಿ ಬೆಳವಣಿಗೆ ಮಾಡುತ್ತೆ. ಅದರ ಜೊತೆಗೆ ಬೇರೆ ತರದ ಎಷ್ಟೊಂದು ತರದ ಸೂಕ್ಷ್ಮಾಣುಜೀವಿಗಳು ಇರ್ತವೆ. ಸಾರಜನಕ ಸ್ಥಿರೀಕರಣ ಮಾಡೋದು, ಫಾಸ್ಫರಸ್ನ ಸಾಲ್ಬಿಲೈಸ್ ಮಾಡೋದು, ಪೊಟ್ಯಾಷಿಯಂನ ಮೊಬಿಲೈಸ್ ಮಾಡುವಂಥದ್ದು, ಅದಾದ್ಮೇಲೆ ಈಗ ಎಷ್ಟೊಂದು ವೇಸ್ಟ್ ಎಲ್ಲ ಇರುತ್ತಲ್ಲ ಭೂಮಿಲಿ ಅದನ್ನ ಕಳಿಸೋ ಅಂಥದ್ದು, ಕೊಳೆಯುವಿಕೆಗೆ ಹೆಲ್ಪ್ ಮಾಡುವಂಥದ್ದು, ಆ ಥರದ ಎಲ್ಲಾನು ಹೆಚ್ಚಿಗೆ ಮಾಡುತ್ತೆ, ಇಳುವರಿನ ಜಾಸ್ತಿ ಮಾಡುವಂಥದ್ದು. ಮತ್ತೆ ಬೇರೆ ಬೇರೆ ತರದ ರೋಗಾಣುಗಳು, ಕೀಟಗಳ ಮೊಟ್ಟೆಗಳಿದ್ರೆ ಅದನ್ನು ಕೂಡ ಸಾಯಿಸುವಂತ ಒಂದು ಪ್ರಯತ್ನನ ಈ ಸೂಕ್ಷ್ಮಾಣುಜೀವಿಗಳು ಅಥವಾ ಜೈವಿಕ ಗೊಬ್ಬರಗಳು ಮಾಡ್ತವೆ. ಸೊ ಇದರಲ್ಲಿ ಎಷ್ಟೊಂದು ತರದಿದೆ ನಿಮ್ಗೆ, ಆಲ್ಮೋಸ್ಟ್ ಎಲ್ಲ ಗಿಡಗಳಿಗೆ ಏನೇನು ಪೋಷಕಾಂಶಗಳು ಬೇಕು, ಸಾರಜನಕ ಆಗ್ಬೋದು, ಪೊಟ್ಯಾಷಿಯಂ ಆಗ್ಬೋದು, ಫಾಸ್ಫರಸ್ಸು, ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು, ಸಲ್ಫರು, ನಿಕ್ಕಲ್ಲು, ಕೋಬಾಲ್ಟು, ಕಾಪರು, ಆಮೇಲೆ ಐರನ್ ಕಂಟೆಂಟು, ಈ ಥರದ ಎಲ್ಲಾನು ಒಂದಲ್ಲ ಒಂದು ತರಹದ ಬಯೋಫರ್ಟಿಲೈಸರ್ಸ್ ಅಥವಾ ಜೈವಿಕ ಗೊಬ್ಬರಗಳು ತಲುಪಿಸುತ್ತೆ. ಅದರಲ್ಲಿ ನೈಟ್ರೋಜನ್ ಫಿಕ್ಸರ್ಸು, ಪಿಸಲ್ಬ್ಲೈಸರ್ಸು, ಜಿಂಕು, ಪೊಟ್ಯಾಷಿಯಮ್ಮು, ಮತ್ತೆ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಸೋ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಸೋ ಬ್ಯಾಕ್ಟೀರಿಯಾ ಅಥವಾ PGPR ಅಂತ ಅಂದ್ರೆ ಅದು ಗಿಡಗಳಿಗೆ ಈ ವಿಟಮಿನ್ಸು ಮತ್ತೆ ಹಾರ್ಮೋನ್ಸು ಆಮೇಲೆ ಎನ್ಝೈಮ್ಸ್ ಅಂತ ಕರಿತೀವಿ. ಈ ವಿಟಮಿನ್ಸು, ಹಾರ್ಮೋನ್ಸು, ಎನ್ಝೈಮ್ಸು ಗಿಡಗಳಿಗೆ ಏನಕ್ಕಪ್ಪ ಬೇಕು ಅಂತಂದ್ರೆ ನೋಡಿ, ಪ್ರತಿಯೊಂದು ಗಿಡದ ಬೆಳವಣಿಗೆಯ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಹಾರ್ಮೋನು ಅದರ ಕಾರ್ಯವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರುತ್ತೆ. ಉದಾಹರಣೆಗೆ ಸೈಟೋಕೈನಿನ್ ಅಂತ ಹೇಳ್ತೀವಿ. ಸೈಟೋಕೈನಿನ್ ಬಂದು ಒಂದು ಗಿಡದ ಉದ್ದನ ಲೆಂತ್ನ ಜಾಸ್ತಿ ಮಾಡುತ್ತೆ. ಸೊ ಅದಾದ್ಮೇಲೆ ಆಕ್ಸಿನ್ ಅಂತ ಬಂದ್ರೆ ಇದೇನ್ ಮಾಡುತ್ತೆ, ಬೇರುಗಳನ್ನ ಚೆನ್ನಾಗಿ ಬಿಡೋದಕ್ಕೆ ಆಕ್ಸಿನ್ ಅಂತ ಹಾರ್ಮೋನು ಹೆಲ್ಪ್ ಮಾಡುತ್ತೆ. ಸೊ ಅದಾದ್ಮೇಲೆ ಗಿಬ್ಬರ್ಲಿನ್ ಏನಾದ್ರು ಕರಿಬಹುದು. ಇದರಲ್ಲಿ ಒಂದು ಜೀವಕೋಶದ ಉದ್ದನ, ಜೀವಕೋಶ ಜಾಸ್ತಿ ಉದ್ದ ಆದಷ್ಟು ಏನಾಗುತ್ತೆ, ಅದರಲ್ಲಿ ಕೆಲವೊಂದು ಮಿನರಲ್ಸ್ ಆಗ್ಬೋದು, ನ್ಯೂಟ್ರಿಯೆಂಟ್ಸ್ ಆಗ್ಬೋದು ಇಟ್ಕೊಂಡು ಅಬ್ಸಾರ್ವ್ ಮಾಡ್ಕೊಳ್ಳೋ ಅಂತ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಅದಾದ ನಂತರ ಫ್ಲೋರಿಜಿನ್, ಇದು ಹೂ ಕಚ್ಚಕ್ಕೆ, ಹೂಗಳು ಒಂದೊಂದು ಚೆನ್ನಾಗಿ ಗಿಡ ಬೆಳೆದ್ಬಿಡುತ್ತೆ, ಹೂವೇ ಬಿಡಲ್ಲ. ಓ ಇದೇನು ತರಕಾರಿ ಗಿಡ ಹೂನೇ ಬಿಡ್ಲಿಲ್ಲ ಅಂತೀರಾ, ಕೆಲವೊಂದು ಕುಂಬಳಕಾಯಿ ಆಗ್ಬೋದು, ಹೀರೆಕಾಯಿ ಅಥವಾ ಎಷ್ಟೊಂದು ತರದ ತರಕಾರಿ ಗಿಡಗಳಲ್ಲಿ ಒಂದೊಂದ್ಸರಿ ಬೀಜ ಚೆನ್ನಾಗಿಲ್ಲದೆ ಇದ್ದಾಗ ಆ ತರ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅಂತ ಟೈಮಲ್ಲಿ ಫ್ಲೋರಿಜಿನ್ ಅಂತ ಕರಿತೀವಲ್ಲ, ಅದು ಚೆನ್ನಾಗಿ ಹೂ ಬಿಡೋದು, ನೆಕ್ಸ್ಟ್ ಹೂ ಕಾಯಿ ಆಗೋದು ಅಂತದಕ್ಕೆಲ್ಲ ಈ ಹಾರ್ಮೋನ್ಗಳು ತುಂಬಾನೇ ಸಹಕಾರಿಯಾಗಿರುತ್ತೆ. ಸೊ ಇನ್ನೊಂದು ಕೆಲಸ ಏನ್ ಮಾಡುತ್ತೆ ಅಂತಂದ್ರೆ, ಈ ಮಣ್ಣಲ್ಲಿ ಐರನ್ ಅಂಶ ಇರುತ್ತೆ. ಐರನ್ ಅಂಶ ಇದ್ದಾಗ ಜೈವಿಕ ಗೊಬ್ಬರಗಳು ಏನ್ ಮಾಡುತ್ತೆ, ಐರನ್ ನ ಪೂರ್ತಿ ಹಿಡಿದಿಟ್ಕೊಂಡ್ಬಿಡುತ್ತೆ. ಐರನ್ ನ ಹಿಡಿದಿಟ್ಕೊಂಡಾಗ ಬೇರೆ ತರದ ರೋಗಾಣುಗಳಿಗೆ ಅಥವಾ ರೋಗ ತರುವಂತ ಜೀವಿಗಳಿಗೆ ಐರನ್ ಸಿಗೋದಿಲ್ಲ. ಸೊ ಐರನ್ ಸಿಗೋದಿಲ್ಲ ಅಂತಂದಾಗ ಅವ್ರ ಬೆಳವಣಿಗೆ ಏನು ಕುಂಠಿತ ಆಗಿ ಆ ಒಂದು ರೋಗ ತರುವಂತ ಸೂಕ್ಷ್ಮಾಣುಜೀವಿ ಅಲ್ಲೇ ಸತ್ತೋಗುತ್ತೆ. ಸೊ ಇದ್ರ ಜೊತೆಗೆ ಪ್ರೋಟೀನ್ ನ ಬೈಂಡ್ ಮಾಡಿಕೊಂಡು ಗಿಡಕ್ಕೆ ತಲುಪಿಸುವಂತ ಕೆಲಸನೂ ಮಾಡುತ್ತೆ. ಅದಾದ್ಮೇಲೆ ಬೇರೆ ತರದ್ದು ಈಗ ನೀರನ್ನ ಹೀರ್ಕೊಂಡು ಗಿಡಕ್ಕೆ ತಲುಪಿಸುವಂತ ಕೆಲಸನೂ ಮಾಡುತ್ತೆ. ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ಗಿಡಗಳು ಕೂಡ ಎಷ್ಟೊಂದು ತರದ ಕೆಮಿಕಲ್ಸ್ ನ ರಿಲೀಸ್ ಮಾಡ್ತಾ ಇರುತ್ತೆ. ಹಳದಿ ಕಲರ್ದು, ಬ್ಲೂ ಕಲರು, ಮತ್ತೆ ಆರೆಂಜ್ ಕಲರು, ಇದೆಲ್ಲ ರೂಟ್ ಎಕ್ಸುಡೇಟ್ಸ್ ಅಂತ ಕರಿತೀವಿ. ಇದರಲ್ಲಿ ಮಿನರಲ್ಸ್, ಆರ್ಗ್ಯಾನಿಕ್ ಆಸಿಡ್ಸ್, ಶುಗರ್ಸ್, ಸಕ್ಕರೆ ಅಂಶ, ಆಸಿಡ್ ಅಂಶ ಎಲ್ಲಾನು ಇರುತ್ತೆ. ಸೊ ಈ ಸಕ್ಕರೆ ಅಂಶ, ಮಿನರಲ್ಸ್ ಮತ್ತೆ ಆಸಿಡ್ ಅಂಶನ ಸೂಕ್ಷ್ಮಾಣುಜೀವಿಗಳು ಅಥವಾ ಬಯೋಫರ್ಟಿಲೈಸರ್ಸ್ ಏನಿರುತ್ತೆ ಅದೆಲ್ಲಾನು ಉಪಯೋಗಿಸ್ಕೊಳ್ಳುತ್ತೆ. ಮತ್ತೆ ಮಣ್ಣಿನಲ್ಲಿ ಗಿಡಗಳಿಗೆ ಬೇಕಾಗಿರುವಂತ ಪೋಷಕಾಂಶಗಳನ್ನ ಹೀರ್ಕೊಳ್ಳುತ್ತೆ. ಇದರಲ್ಲಿ ಎರಡರದ್ದು ಕೆಲಸ ಆಗೋಗುತ್ತೆ, ಗಿಡದ ಕೆಲಸನೂ ಆಗೋಗುತ್ತೆ, ಜೊತೆಗೆ ಸೂಕ್ಷ್ಮಾಣುಜೀವಿಗಳದ ಒಂದು ಕೆಲಸನೂ ಕೂಡ ನೆರವೇರುತ್ತೆ ಅಲ್ಲಿ. ಸೊ ಇದ್ರ ಜೊತೆಗೆ ತುಂಬಾ ಬರಗಾಲ ಬರುವಂತ ಪರಿಸ್ಥಿತಿ ಆಯ್ತು ಅಂತ ಟೈಮಲ್ಲಿ, ಮತ್ತೆ ಸಾಯಿಲ್ ಅಲ್ಲಿ ರಸಸಾರ ಅಂತ ಹೇಳ್ತೀವಿ, PH ಅಂತ ಹೇಳ್ತೀವಿ, ಒಂದ್ರಲ್ಲಿ ಅಸಿಡಿಕ್ ಇರುತ್ತೆ, ಒಂದ್ರಲ್ಲಿ ಆಲ್ಕಲೈನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅಂತ ಟೈಮಲ್ಲೂ ಕೂಡ ಮತ್ತೆ ಹೆವಿ ಮೆಟಲ್ ಅಂದ್ರೆ ಭಾರವಾದ ಲೋಹಗಳು, ಈಗ ನಿಕ್ಕಲ್ಲು, ಕ್ಯಾಡ್ಮಿಯಮ್, ಸೀಸಾ ಅಂತೆಲ್ಲ ಹೇಳ್ತೀವಲ್ಲ, ಆ ತರದಿದ್ದಾಗ್ಲೂ ಕೂಡ ಸೂಕ್ಷ್ಮಾಣುಜೀವಿಗಳು ಆ ಸೀಸಾ ಅಥವಾ ಹೆವಿ ಮೆಟಲ್ಸ್ ಅಂತ ಏನಿರುತ್ತೆ ಭಾರ ಲೋಹಗಳು, ಆ ಮೆಟಲ್ಗಳನ್ನ ಬ್ರೇಕ್ ಮಾಡುತ್ತೆ. ಬ್ರೇಕ್ ಮಾಡಿ, ಕಾಂಪೌಂಡ್ ನ ಬ್ರೇಕ್ ಮಾಡಿ, ಅದನ್ನ ಅಂದ್ರೆ ಗಿಡ ತಕ್ಕೊಳ್ಳೋ ಅಂತ ಪೋಷಕಾಂಶಗಳನ್ನ ರೂಪದಲ್ಲಿ ಕನ್ವರ್ಟ್ ಮಾಡಿ ಗಿಡಕ್ಕೆ ಕೊಡುತ್ತೆ. ಸೊ ಈ ತರ ಎಷ್ಟೊಂದು ತರದ ಕೆಲಸಗಳನ್ನ ಮತ್ತೆ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿನ ಒದಗಿಸ್ಕೊಡುತ್ತೆ. ಇದೆಲ್ಲನೂ PGPR ಬಂದು ಕೆಲಸ ಮಾಡುತ್ತೆ. ಯೂರಿಯಾದಲ್ಲಿ ನೀವು 100 kg ಬ್ಯಾಗ್ ತಗೊಂಡ್ರೆ ಅದ್ರಲ್ಲಿ ನಿಮ್ಗೆ 45 kg ಮಾತ್ರ ನಿಮ್ಗೆ ನೈಟ್ರೋಜನ್ ಇರುತ್ತೆ, ಸಾರಜನಕ ಇರುತ್ತೆ. ಆದ್ರೆ ಈ ನಮ್ಮ ಬಯೋಫರ್ಟಿಲೈಸರ್ಸ್ ನ ಬಳಸಿದಾಗ ನಿಮ್ಗೆ ಸಾರಜನಕನ ಕಡಿಮೆ ಮಾಡಬಹುದು. ಅಪ್ ಟು ನೀವು 50 kg ತನಕ ಸಾರಜನಕ ಈ ಬಯೋಫರ್ಟಿಲೈಸರ್ ಅಲ್ಲೇ ಸಿಗುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಅಜೋಲಾ ಅಂತ ಬರುತ್ತೆ, ಆಸ್ಟ್ರೋಬ್ಯಾಕ್ಟರ್ ಇದೆ, ಅಜೋ ಸ್ಪೈರಿಲಮ್ ಇದೆ, ಮತ್ತೆ BGA ಅಂತ ನೀಲಿ ಹೆಸರು ಪಾಚಿ ಅಂತ ಬರುತ್ತೆ, ಅದು ಕೂಡ ಒಂದು ತುಂಬಾ ಒಳ್ಳೆ ಜೈವಿಕ ಗೊಬ್ಬರ. ಮಣ್ಣಲ್ಲಿ ಫಾಸ್ಫರಸ್ ಅಂಶ ಇರುತ್ತೆ, ಫಾಸ್ಫರಸ್ ಅಥವಾ ಪಿ ಅಂಶ ಇರುತ್ತೆ. ಸೊ ಅಥವಾ ರಂಜಕ ಅಂತ ಕರಿತೀವಲ್ಲ ಆ ಅಂಶ ಇರುತ್ತೆ. ಆದ್ರೆ ಅಥವಾ ಗಿಡಗಳಿಗೆ ಸಿಗೋಂತ ರೂಪದಲ್ಲಿ ಇರೋದಿಲ್ಲ. ಆ ಸೂಕ್ಷ್ಮಾಣುಜೀವಿಗಳು ಆ ರಂಜಕನ ಏನಿರುತ್ತೆ ಆ ರಂಜಕನ ಕರಗಿಸಿ ಅದನ್ನ ಗಿಡಗಳಿಗೆ ತಲುಪಿಸುವಂತ ವ್ಯವಸ್ಥೆನ ಕೂಡ ಮಾಡ್ತವೆ. ಕರಗಿಸಿರೋದು ಒಂದು ಭಾಗ, ಒಂದು ಸೆಟ್ ಆಫ್ ಮೈಕ್ರೋ ಆರ್ಗನಿಸಮ್, ಆದ್ರೆ ಅದನ್ನ ಗಿಡಕ್ಕೆ ತಲುಪ್ಸಕ್ಕೆ ಇನ್ನೊಂದಷ್ಟು. ಅದರಲ್ಲಿ ವ್ಯಾಮ್ ಅಂತ ಅರಿತೀವಿ, ವ್ಯಾಮ್ ಅಂತ ಅಂದ್ರೆ ಮೈಕೋರೈಜಾ ಅಂತ ಕರಿತೀವಿ, ಅದು ಕೂಡ ಗಿಡಕ್ಕೆ ತಲುಪಿಸುತ್ತೆ. ಇದು ಮೈಕೋರೈಜಾ ಜಾಸ್ತಿ ನಿಮ್ಗೆ ಯೂಸ್ ಆಗೋದೆಲ್ಲಿ ಅಂತಂದ್ರೆ ಹಣ್ಣಿನ ಗಿಡಗಳು, ಯಾವುದೇ ತರದ ಹಣ್ಣಿನ ಗಿಡಗಳು ತೋಟಗಾರಿಕೆ ಬೆಳೆಗಳಿದ್ರೆ ಅವಕ್ಕೆ ಮೈಕೋರೈಜಾನ ಕಣ್ಣು ಮುಚ್ಕೊಂಡು ಹಾಕ್ಬೋದು. ಸೊ ಇದಾದ ನಂತರ ಪೊಟ್ಯಾಸಿಯಂ ಸಾಲುಬ್ಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ, ಪೊಟ್ಯಾಸಿಯಂ ಮಣ್ಣಲ್ಲಿ ಇರುತ್ತೆ, ಆದ್ರೆ ಅದು ತುಂಬಾ ಒಂಥರ ಬೈಂಡಿಂಗ್ ಅಲ್ಲಿ ಇರುತ್ತೆ. ಮೂರು ಲೇಯರ್ ಒಳಗಡೆ, ಈಗ ಸ್ಯಾಂಡ್ವಿಚ್ ನೋಡಿರ್ತಿರಲ್ವಾ, ಬ್ರೆಡ್ ಸ್ಯಾಂಡ್ವಿಚ್ ಅಥವಾ ಪಿಜ್ಜಾ, ಅದರಲ್ಲಿ ಲೇಯರ್ ಲೇಯರ್ ಲೇಯರ್ ಇರುತ್ತೆ. ಈ ಪೊಟ್ಯಾಸಿಯಮ್ ಆ ಎಲ್ಲಾ ಒಂದು ಮಣ್ಣಿನ ಲೇಯರ್ ಮಧ್ಯದಲ್ಲಿ ಹೋಗಿ ಸೇರ್ಕೊಂಡಿರುತ್ತೆ. ಸೊ ಅದು ಗಿಡಗಳ ಬೇರು ಆ ಲೇಯರ್ನ ಛೇದ ಮಾಡಿ ಅಥವಾ ಬ್ರೇಕ್ ಮಾಡಿ ಹೋಗಕ್ಕಾಗಲ್ಲ, ಅಂತ ಟೈಮಲ್ಲಿ ಈ ಬ್ಯಾಕ್ಟೀರಿಯಾ ಹೋಗುತ್ತೆ. ಬಟ್ ಇಲ್ಲೂ ಬ್ಯಾಕ್ಟೀರಿಯಾ ಹೋಗಲ್ಲ, ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಕೆಲವೊಂದು ಆಸಿಡ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ, ಕೆಲವೊಂದು ಎನ್ಸೈಮ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಆಸಿಡ್ಸ್ ಹೋಗಿ ಆ ಪೊಟ್ಯಾಸಿಯಂನ ಹಿಡಿದು ಆಚೆಗೆ ತಗೊಂಡ್ಬರುತ್ತೆ. ಆಚೆಗೆ ತಗೊಂಡ್ಬಂದಾಗ ಗಿಡಗಳಿಗೆ ಅದು ಪೊಟ್ಯಾಸಿಯಮ್ ಏನಿರುತ್ತೆ ನಿಮ್ಮ ಮಣ್ಣಲ್ಲಿ ಅದು ಕೂಡ ಗಿಡಕ್ಕೆ ಸಿಕ್ಕುತ್ತೆ. ಸೊ ಇದೆಲ್ಲ ಸೂಕ್ಷ್ಮಾಣುಜೀವಿಗಳು ಹೆಂಗಿರ್ತವೆ ಲ್ಯಾಬ್ ಅಲ್ಲಿ ನಾವು ಬೆಳೆದಾಗ ಅಂದ್ರೆ, ಆದ್ರೆ ನಿಮಗೆ ಕೊಡ್ಬೇಕಾದ್ರೆ ಪ್ಯಾಕೆಟ್ ಅಲ್ಲಿ ಇರುತ್ತೆ, ಈ ತರ ಇರಲ್ಲ. ಪ್ಯಾಕೆಟ್ ಅಲ್ಲಿ ಅವರು ಟಾಲ್ಕ್ ಪೌಡರ್ ಅಲ್ಲಿ, ಬಿಳಿ ಪೌಡರ್ ಅಲ್ಲಿ ಅಥವಾ ಕಪ್ಪುದು ಲಿಗ್ನೈಟ್ ಪೌಡರ್ ಅಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಸೊ ಇವೆಲ್ಲ ಪ್ಯೂರ್ ಕಲ್ಚರ್ಸ್ ಇವೆಲ್ಲನು. ಸೊ ನಿಮ್ಗೆ ಇದಾದ್ಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ಸ್ಗೆ ಸಿಲಿಕೇಟ್, ಜಿಂಕ್, ಆಮೇಲೆ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ PGPRs. ಸೊ ಇದೆಲ್ಲ ಆಕ್ಟಿವಿಟೀಸ್ ಏನು ಅಂತಂದ್ರೆ, ನಿಮ್ಗೆ ಅಸ್ಟಿಕ್ ಆಸಿಡ್, ಇಂಡೋಲಸ್ಟಿಕ್ ಆಸಿಡ್, ಸೈಟೋಕನಿನ್, ಗಿಬ್ಬರ್ಲಿನ್ಸ್ ಮತ್ತೆ ಹಾರ್ಮೋನ್ಸ್, ಈ ತರದ್ದೆಲ್ಲ ವಿಟಮಿನ್ಸ್ ಮತ್ತೆ ಹಾರ್ಮೋನ್ಸ್ ಈ PGPR ನ ಪ್ರೊಡ್ಯೂಸ್. ಈಗ ನಾನು ಹೇಳದ್ನಲ್ಲ ನಿಮಗೆ, ಈಗ ಸೈಟೋಕೈನಿನ್ ಹೇಳ್ದೆ, ಆಕ್ಸಿನ್ ಹೇಳ್ದೆ, ಅದೆಲ್ಲ ಸೆಲ್ ಎಲಾಂಗೇಶನ್ ಮತ್ತೆ ರೂಟ್ ಎಸ್ಟಾಬ್ಲಿಷ್ಮೆಂಟ್, ಅದಾದ್ಮೇಲೆ ಹೂ ಬಿಡಕ್ಕೆ, ಹೂ ಆದ್ಮೇಲೆ ಕಾಯಿ ಕಚ್ಚಕ್ಕೆ ಅದೆಲ್ಲ ಹೆಲ್ಪ್ ಆಗುತ್ತೆ. ನಿಮ್ಗೆ ತಿಪ್ಪೆ ಗೊಬ್ಬರದಲ್ಲಿ ಪೋಷಕಾಂಶಗಳು ತುಂಬಾನೇ ಕಡಿಮೆ ಇರುತ್ತೆ. ಒಂದು 100 KG ತಗೊಂಡ್ರೆ ಅದರಲ್ಲಿ ನಿಮ್ಗೆ 1 KG ಸಾರಜನಕ, 1/2 KG ಫಾಸ್ಫರಸ್, ಮತ್ತೆ 1 KG ಪೊಟ್ಯಾಸಿಯಂ ಅಷ್ಟೇ ಇರುತ್ತೆ. ತಿಪ್ಪೆ ಗೊಬ್ಬರನ ಎನ್ರಿಚ್ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ, ಈಗ ನೀವು ಬಯೋಫರ್ಟಿಲೈಸರ್ಸ್ ಅಂತ ಇರುತ್ತೆ, ಬಯೋಫರ್ಟಿಲೈಸರ್ಸ್ ನ ದಯವಿಟ್ಟು ಆದಷ್ಟು KVK ಅಥವಾ ಈ ನಮ್ಮ ಈ ತರ ಸಂಸ್ಥೆಗಳಲ್ಲಿ ಮತ್ತೆ ಕಾಲೇಜುಗಳಲ್ಲಿ, ನಮ್ಮ ಕೃಷಿ ಕಾಲೇಜು ಅಥವಾ ತೋಟಗಾರಿಕೆ ಕಾಲೇಜುಗಳಿರ್ತಾರಲ್ಲ ಆ ಕಡೆ ತಗೊಳ್ಳಿ. ಅದರಲ್ಲಿ ಕಡಿಮೆ ದುಡ್ಡಿರುತ್ತೆ, 100 ರೂಪಾಯಿಗೆ 1 KG ಇರುತ್ತೆ. ಬೇರೆ ಕಡೆ ಎಲ್ಲ ನಿಮ್ಗೆ 1,000 ರೂಪಾಯಿ ಕೊಟ್ಟು ತಗೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಅದರಲ್ಲಿ ನಿಮ್ಗೆ 15-20 KG ಯಾವುದೇ ಬಯೋಫರ್ಟಿಲೈಸರ್ಸ್, ಯಾವುದೇ ಒಂದು ಜೈವಿಕ ಗೊಬ್ಬರಗಳು, ಅದನ್ನ 1 ಟನ್ ತಿಪ್ಪೆ ಗೊಬ್ಬರಕ್ಕೆ 15-20 KG ಬಯೋಫರ್ಟಿಲೈಸರ್ಸ್ ಅಥವಾ ಜೈವಿಕ ಗೊಬ್ಬರಗಳು, ಅದನ್ನ 1 ಟನ್ ತಿಪ್ಪೆ ಗೊಬ್ಬರ, ಯಾವುದೇ ತರದ ತಿಪ್ಪೆ ಗೊಬ್ಬರ ಆಗಿರ್ಬೋದು, ಅದು ತಿಪ್ಪೆ ಗೊಬ್ಬರ ಚೆನ್ನಾಗಿ ಕಳ್ತಿರ್ಬೇಕು. ಅದನ್ನೆರಡು ಮಿಕ್ಸ್ ಮಾಡಿ ಚೆನ್ನಾಗಿ ಮೇಲ್ಗಡೆ ನೀರು ಚುಮುಕ್ಸಿ, ಗೋಣಿಚೀಲ, ಹಳೆ ಅರ್ಧೋಗಿರೋ ಗೋಣಿಚೀಲ ಇರುತ್ತಲ್ಲ ಅದನ್ನ ಅದ್ರ ಮೇಲ್ಗಡೆ ಒತ್ಸ್ಬಿಟ್ಟು 1 ವಾರ ಅಥವಾ 10 ದಿನ ಹಂಗೆ ನೆರಳಲ್ಲಿಡಿ. ನೆರಳಲ್ಲಿ ಇಟ್ಬಿಟ್ಟು ಅದ್ರಲ್ಲಿ 20 KG ಅಷ್ಟನ್ನ ತೆಗ್ದಿಟ್ಕೊಳ್ಳಿ ಚೆನ್ನಾಗಿ, ಮಧ್ಯೆ 2 ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಆಯ್ತಾ, ಈ ತರ ಮಿಕ್ಸ್ ಮಾಡಿ 10 ದಿನ ಆದ್ಮೇಲೆ ನೀವು ಅದನ್ನ 1 ಟನ್ ಏನ್ ಮಿಕ್ಸ್ ಮಾಡ್ಕೊಂಡಿರ್ತಾರಲ್ಲ ಅದ್ರಲ್ಲಿ 10-20 KG ತೆಗ್ದಿಟ್ಬಿಡಿ. ಸೊ ಅದು ನೆಕ್ಸ್ಟ್ ಈಗ ಆಗುತ್ತೆ, ನೀವು 1 ಟನ್ ನಿಮ್ಮ ಗಿಡದ ಬೆಳೆಗಳಿಗೆ ನೀವು ಎರ್ಚಕಾರು ಎರ್ಚಿ ಗುಣಿ ಗುಣಿಗೆ, ತೋಟಗಾರಿಕೆ ಬೆಳೆಗಳು ತೆಂಗು ಅಡಿಕೆ ಮಾವು ಏನೇ ಇದ್ರು ಒಂದೊಂದು ಗುಣಿಗೆ 1/2 KG ಅಥವಾ 1 KG ಅಷ್ಟನ್ನ ಅದನ್ನ ಕೊಟ್ಕೊಂಡು ಅದ್ರ ಮೇಲ್ಗಡೆ ಮಣ್ಣು ಮುಚ್ಕೊಂಡು, ಅದಕ್ಕೂ ಮುಂಚೆ ನೀವು ಅದರಲ್ಲಿ ಚೆನ್ನಾಗಿ ತೇವಾಂಶ ಇರಬೇಕು, ನೀರು ಚೆನ್ನಾಗಿ ಹಾಯಿಸಿರ್ಬೇಕು ತೋಟಗಳಿಗೆ. ಸೊ ಇದಾದ ನಂತರ ಇನ್ನೊಂದು ಟ್ರೈಕೋಡರ್ಮಾ ಅಂತ ಸಿಗುತ್ತೆ. ಟ್ರೈಕೋಡರ್ಮಾನು ಅಷ್ಟೇನೆ, ನೀವು 1 ಟನ್ಗೆ 4 KG ಸಾಕು. ಟ್ರೈಕೋಡರ್ಮಾ ನೀವೆಲ್ಲ ಬಳಸ್ತಾ ಇರ್ತೀರಾ, ಅದು ರೋಗಾಣುಗಳಿಗೆ ಮತ್ತೆ ಕೀಟಗಳಿಗೆ ಎಲ್ಲದಕ್ಕೂ ತುಂಬಾ ಒಳ್ಳೆ ಒಂಥರ ಔಷಧ ಅಂತಾನೆ ಹೇಳ್ಬೋದು. ಅದನ್ನ 4 KG 1 ಟನ್ಗೆ 4 KG ಅಷ್ಟು ಮಿಕ್ಸ್ ಮಾಡಿಕೊಂಡು, ಸೇಮ್ ಇದೇ ತರ ಮಿಕ್ಸ್ ಮಾಡಿಕೊಂಡು 7-10 ದಿನ ಹಂಗೆ ಇಟ್ಬಿಡಿ. ಮಧ್ಯೆ ನೀರು ಚುಮುಕಿಸ್ತಾ ಇರಿ, ಮೇಲ್ಗಡೆ ಗೋಣಿಚೀಲ ಮುಚ್ಚಿ ನೆರಳಲ್ಲಿ ಇಟ್ಟಿರ್ಬೇಕು. ಅದನ್ನ ನೀವು ನೆಕ್ಸ್ಟ್ ಜಮೀನಿಗೆ ಹಾಕೋಬಹುದು. ಸೊ ಅದನಂತರ ಅದರಲ್ಲೇ ಒಂದು 10-20 KG ತೆಗೆದಿಟ್ಕೊಂಡು ಅದನ್ನ ನೆಕ್ಸ್ಟ್ ಇದಕ್ಕೆ ರೆಡಿ ಮಾಡ್ಕೋಬಹುದು, ಅದರಲ್ಲೇನೆ ರೀಸೈಕಲ್ ಮಾಡ್ಕೋಬಹುದು. ಸೊ ಇದಾದ ನಂತರ ನಿಮ್ಗೆ ಬೀಜಿ ಅಥವಾ ಪಾಚಿ ಅಂತ ಹೇಳ್ತೀವಿ, ಈ ಪಾಚಿನೂ ಅಷ್ಟೇನೆ ಈ ತರ ಇರುತ್ತೆ. ಈಗ ಒಂಚೂರು ನೀರಿನಂಶ ಜಾಸ್ತಿ ಇದ್ರೆ, ಬೆಳಕು ಜಾಸ್ತಿ ಇದ್ರೆ, ನಿಮ್ಮ ಒಂದು ಬಾಟ್ಲು ಅಥವಾ ಪ್ಲಾಸ್ಟಿಕ್ ಬಾಟ್ಲು ಏನೇ ಇದ್ರೂ ಅದ್ರೊಳಗಡೆ ಹಸಿರು ಕಲರ್ ಪಾಚಿ ಕಟ್ಕೊಳ್ಳುತ್ತಲ್ಲ, ಅದನ್ನು ಕೂಡ ಒಂದು ಒಳ್ಳೆ ಸಾರಜನಕದ ಅಂಶ ಅಂತಾನೆ ಹೇಳ್ಬೋದು. ಚೆನ್ನಾಗಿ ಅದನ್ನ ಬೆಳೆಸ್ಬಿಟ್ಟು, ಅದನ್ನ ಬೆಳೆಸಕ್ಕೂ ತುಂಬಾ ವಿಧಾನಗಳಿದೆ. ಸೊ ನಿಮ್ಗೆ ಗುಂಡಿಲಾರು ಬೆಳೆಸ್ಬೋದು ಅಥವಾ ಕಾಲುವೆಗಳ ರೂಪದಲ್ಲಾರು ಬೆಳೆಸ್ಬೋದು, ಅಥವಾ ಡೈರೆಕ್ಟ್ ಆಗಿ ನಾನು ಫೀಲ್ಡ್ ಅಲ್ಲೇ ಈಗ ಭತ್ತದ ಗದ್ದೆ ಹೇಳಿದ್ರು, ಸೊ ಭತ್ತದ ಗದ್ದೆಲ್ಲೂ ಕೂಡ ಈ ಪಾಚಿನ ಬೆಳೆಸ್ಕೋಬಹುದು. ಒಂದ್ ಎಕರೆಗೆ 1-3 KG ಅಥವಾ 1-2 KG ಅಷ್ಟು ಹಾಕಿದ್ರು ಆ ಚೆನ್ನಾಗಿ ಎಲ್ಲ ಕಡೆ ಹರಡಂಗೆ ಹಾಕ್ಬಿಟ್ರೆ ಅದು ಫುಲ್ಲು ಕವರ್ ಆಗಿ ಹೋಗ್ಬಿಡುತ್ತೆ. ಒಂದು ವಾರ 10 ದಿನಕ್ಕೆಲ್ಲ ಚೆನ್ನಾಗಿ ಕವರ್ ಆಗಿ ಹೋಗುತ್ತೆ. ಅದನ್ನ ಒಂದು ನೀವು ಈಗ ಭತ್ತದ ನಾಟಿ ಮಾಡಿದ ಒಂದು ವಾರ ಆದ್ಮೇಲೆ ಹಾಕೊಳ್ಳಿ. ಆಮೇಲೆ ನೀವು ಒಂದು ತಿಂಗಳಾದ್ಮೇಲೆ ಫಸ್ಟ್ ಟೈಮ್ ಕಳೆ ತೆಗಿತೀರಲ್ಲ, ಕಳೆ ತೆಗಿಯೋ ಟೈಮಲ್ಲಿ ಕಳೆ ಅಷ್ಟೊಂದು ಬಂದಿರಲ್ಲ ನೀವು ಪಾಚಿ ಅಥವಾ ಅಜೋಲ ಹಾಕಿದಾಗ, ಕಳೆ ತೆಗಿಯೋ ಟೈಮಲ್ಲಿ ಅದನ್ನ ಅಲ್ಲೇನೆ ಮಚ್ಚಾಕ್ಬಿಡಿ, ತುಳ್ದಾಕ್ಬಿಟ್ರು ಆಗೋಗುತ್ತೆ. ಸೊ ಅದು ಒಳ್ಳೆ ಒಂದು ಸಾರಜನಕಾಂಶನ ನಿಮ್ಮ ಭತ್ತಕ್ಕೆ ಕೊಡುತ್ತೆ. ಬೇರೆ ಬೆಳೆಗಳಿಗೆ ಹಾಕ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ತರಕಾರಿಗಳ ಬೆಳೆಗಳಿಗೆ ಹಾಕ್ಬೇಕು ಅಂತಂದ್ರೆ, ಒಂದು ಟ್ಯಾಂಕ್ ತರ ಕಟ್ಸ್ಕೊಳ್ಳೋದು, ಟ್ಯಾಂಕ್ ತರ ಕಟ್ಸ್ಕೊಂಡು ಅದ್ರಲ್ಲಿ ಪಾಚಿನ ಬೆಳ್ಕೊಂಡು ಅದ್ರಲ್ಲಾದ್ರೂ ನಾವು ಹಾಕೋಬಹುದು. ಇದನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನ ಡ್ರೈ ಮಾಡಿಕೊಂಡು, ಮುಂಚೆ ಹೇಳದ್ನಲ್ಲ ಕಾಂಪೋಸ್ಟ್ ಜೊತೆ ಮಿಕ್ಸ್ ಮಾಡಿಕೊಂಡು 15-20 ಕೆಜಿ ಅಷ್ಟು ಬೆಳೆದಿರುವಂತ ಪಾಚಿನ ತಗೊಂಡು ಅದನ್ನ ಕಾಂಪೋಸ್ಟ್ ಜೊತೆ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಹೇಳ್ಬೋದು. ನೆಕ್ಸ್ಟ್ ಬಂದು ಅಜೋಲಾ. ಸೊ ಈ ಅಜೋಲಾ ಒಂದು ಚಿಕ್ಕ ಗಿಡ, ಅದು ನೀರಿನಲ್ಲೇ ಬೆಳೆಯುವಂತ ಒಂದು ಗಿಡ. ಸೊ ಈ ಅಜೋಲಾ ಅನ್ನೋದು ಭತ್ತದ ಗದ್ದೆಗೆ ಈ ಪಾಚಿ ಹೇಳದ್ನಲ್ಲ ನೀಲಿ ಹಸಿರು ಪಾಚಿ, ಅದಕ್ಕಿಂತನೂ ತುಂಬಾ ಒಳ್ಳೇದು. ಏನೂ ಖರ್ಚು ಬರಲ್ಲ ನಿಮ್ಗೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು 1/2 ಅಥವಾ 1 ಕೆಜಿ ಅಜೋಲಾ ತಗೊಂಡ್ ಬಂದ್ರೆ ಅದೇನೆ ಸಾಕಾಗತ್ತೆ. ನೀವು ಅದರಿಂದನೇ ನೆಕ್ಸ್ಟ್ ಚೆನ್ನಾಗಿ ಮಲ್ಟಿಪ್ಲೈ ಮಾಡ್ಕೋಬಹುದು. ಯಾವುದೇ ಒಂದು ಗೊಬ್ಬರನ ಹಾಕಕ್ಕಿಂತ ಮುಂಚೆ ಮಣ್ಣಿನ ಪರೀಕ್ಷೆ ಮುಖ್ಯ ಆಗಿರುತ್ತೆ. ನೀವು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೇನೆ ನೀವು ಎಲ್ಲಾ ತರದ ಗೊಬ್ಬರಗಳನ್ನ ಹಾಕಬೇಕಾಗತ್ತೆ. ಅಜೋಲಾ ಒಂದು ಚಿಕ್ಕ ಜರಿ ಸಸ್ಯ, ಅದು ವರ್ಷಕ್ಕೆ ನಿಮ್ಗೆ ಒಂದು ಸರಿಗೆ 40-60 ಕೆಜಿ ಅಷ್ಟು ಸಾರಜನಕ. ನೀವು ಯೂರಿಯಾ ಏನ್ ಹಾಕ್ತಿರಲ್ಲ, 100 ಕೆಜಿ ಯೂರಿಯಾ ಹಾಕೋದಾದ್ರೆ ಭತ್ತದ ಗದ್ದೆಗೆ ನೀವು ಬರೀ 50 ಕೆಜಿ ಅಷ್ಟೇ ಹಾಕ್ಬೋದು, 1/2 ಚೀಲ ಅಷ್ಟೇ ಹಾಕ್ಬೋದು. ಅಷ್ಟು ಒಂದು ಉಳಿದಿದ್ದ ಪ್ರಮಾಣ ಸಾರಜನಕ ಅಥವಾ ನೈಟ್ರೋಜನ್ ಇರುತ್ತೆ, ಅದನ್ನ ಬರೀ ಅಜೋಲಾ ಒಂದೇ ಒಂದು ಕೊಡುತ್ತೆ. ಸೊ ಈಗ ನಾನು ಹೇಳ್ದೆ ಎಲ್ಲಾ ತರದ ಜೈವಿಕ ಗೊಬ್ಬರಗಳನ್ನ ಹೇಳ್ದೆ, ಈ ಎಲ್ಲಾ ತರದ ಜೈವಿಕ ಗೊಬ್ಬರಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದ್ರೆ, ಈಗ ನಿಮ್ಮ ಬೇರೆ ಬೇರೆ ತರಹದ ಸಾವಯವ ಗೊಬ್ಬರಗಳು, ಸಾವಯವ ಗೊಬ್ಬರಗಳು ಅಂದ್ರೆ ಯಾವ್ದಾವ್ದು, ಈಗ ಕಾಂಪೋಸ್ಟು, ಕಾಂಪೋಸ್ಟಿ ಅಂತ ಕರೀತಾರೆ. ಕಾಂಪೋಸ್ಟಿ ಅಥವಾ ಕಾಂಪೋಸ್ಟ್ ಅಂತಂದ್ರೆ ಏನಿಲ್ಲ, ಒಂದು 5-10 ಕೆಜಿ ಕಾಂಪೋಸ್ಟ್ನ ಒಂದು ಟ್ಯಾಂಕ್ ಅಲ್ಲಿ ಇಟ್ಬಿಟ್ಟು ಅದಕ್ಕೆ ಒಂದಷ್ಟು ನೀರ್ ಹಾಕಿ, 2 ರಷ್ಟು ನೀರ್ ಹಾಕ್ಬಿಟ್ಟು ಅದ್ರದ್ದು ಏನು ತಿಳಿ ಬರುತ್ತಲ್ಲ ಕೆಳಗಡೆ, ಒಂದು ನಲ್ಲಿಗೆ ನಾವು ಕಲೆಕ್ಟ್ ಮಾಡ್ಕೋತೀವಲ್ಲ, ಅದೇ ಕಾಂಪೋಸ್ಟಿ ಅಂತ ಅನ್ಬಿಟ್ಟು. ಕಾಂಪೋಸ್ಟಿನ ಈಗ ನಾವು ಹೇಳಿದ್ರು ವೆಜಿಟೇಬಲ್ ಸ್ಪೆಷಲ್ ಅಂತ ಹಾಕ್ತಿರಲ್ಲ ನೀವು, ಅದ್ರ ಬದಲಿಗೆ ಈ ಕಾಂಪೋಸ್ಟಿನ ಸ್ಪ್ರೇ ಮಾಡಬಹುದು ವೆಜಿಟೇಬಲ್ಸ್ ಮೇಲೆ. ಯಾಕೆಂತಂದ್ರೆ ಇದನ್ನ ವರ್ಮಿ ಕಾಂಪೋಸ್ಟ್ ಬರುತ್ತಲ್ಲ, ವರ್ಮಿ ಕಾಂಪೋಸ್ಟ್ ನು ಕೂಡ ವರ್ಮಿ ಟೀ ಅಂತ ಕರೀತಾರೆ. ಅದನ್ನ ಫೋಲಿಯರ್ ಸ್ಪ್ರೇ ಅಥವಾ ನೀರಿನ ಜೊತೆ ಮಿಕ್ಸ್ ಮಾಡ್ಕೊಡ್ಬೋದು, ಅಥವಾ ಡೈರೆಕ್ಟ್ ಆಗಿ ಒಂದು ಕ್ಯಾನ್ ಹಾಕೊಂಡು ಗಿಡಗಳ ಮೇಲೆ ಸ್ಪ್ರೇ ಮಾಡ್ಕೋತಾ ಹೋಗ್ಬೋದು. ಜೊತೆಗೆ ಇದು ಸೊಪ್ಪು ಬರುತ್ತಲ್ಲ, ನಾವು ಏನು ಲೀಫಿ ವೆಜಿಟೇಬಲ್ಸ್ ಅಂತ ಕರಿತೀವಿ, ಸೊಪ್ಪು ತರದ ತರಕಾರಿಗಳಿಗೆ ತುಂಬಾನೇ ಒಳ್ಳೇದು ಈ ಬೋತ್ ವರ್ಮಿ ಕಾಂಪೋಸ್ಟ್ ಮತ್ತೆ ಕಾಂಪೋಸ್ಟ್. ಅದಾದ್ಮೇಲೆ ಕವರ್ ಕ್ರಾಪ್ಸ್ ಅಂತ ಕರಿತೀವಿ. ಈಗ ಯಾವ್ದಾದ್ರು ಒಂದು ದೊಡ್ಡ ಬೆಳೆ ಆದ ನಂತರ ಒಂದ್ ಸ್ವಲ್ಪ ಗ್ಯಾಪ್ ಇರುತ್ತೆ ನೆಕ್ಸ್ಟ್ ಬೆಳೆ ಹಾಕಕ್ಕೆ, 1-2 ತಿಂಗಳು ಇರುತ್ತೆ. ಅಂತ ಟೈಮಲ್ಲಿ ಬೇರೆ ಬೇರೆ ತರದ ಚಿಕ್ಕದಾಗಿ ಕಡಿಮೆ ಅವಧಿಲಿ ಬರೋ ಅಂತ ಬೆಳೆಗಳನ್ನ ಕೂಡ ಹಾಕೋಬಹುದು. ಸೊ ಅದಾದ ನಂತರ ಪ್ರಾಣಿಗಳ ಗೊಬ್ಬರ, ಮಶ್ರೂಮ್ ಕಾಂಪೋಸ್ಟ್. ಮಶ್ರೂಮ್ ಕಾಂಪೋಸ್ಟ್ ಅಂದ್ರೆ ಈಗೆಲ್ಲ ಅಣಬೆ ಬೇಸಾಯ ಮಾಡ್ತಾ ಇದಾರಲ್ವಾ ರೈತರುಗಳು, ಆರ್ಟಿಫಿಷಿಯಲ್ ಆಗಿ ಮಾಡ್ತಾ ಇದಾರೆ. ಮಶ್ರೂಮ್ ಅಥವಾ ಅಣಬೆ ನಿಮ್ಗೆಲ್ಲ ಗೊತ್ತಿದ್ದಂಗೆ ವರ್ಷ ಪೂರ್ತಿ ಸಿಗೋದಿಲ್ಲ ನಮಗೆ. ಸೊ ಈಗೆಲ್ಲ ಆರ್ಟಿಫಿಷಿಯಲ್ ಆಗಿ ಭತ್ತದುಲ್ಲಲ್ಲಿ ಮಾಡ್ತಾ ಇದಾರೆ. ಭತ್ತದುಲ್ಲಲ್ಲಿ ಮಾಡಿದಾಗ ಅಣಬೆನ ತಗೊಂಡು ಅಣಬೆನ ಕಟಾವು ಮಾಡಿಕೊಂಡು ನಾವು ಉಳಿದಿದ್ದು ಏನು ವೇಸ್ಟ್ ಬರುತ್ತಲ್ಲ ಅದನ್ನು ಕೂಡ ಒಳ್ಳೆ ಕಾಂಪೋಸ್ಟ್ ಒಂದು ಇದಕ್ಕೆ. ಸೊ ಅದಾದ್ಮೇಲೆ ಸಾವಯವ ಮಲ್ಚ್ಗಳು, ನಾವೆಲ್ಲ ಪ್ಲಾಸ್ಟಿಕ್ ಶೀಟ್ ಹಾಸ್ತೀವಿ ಈಗೆಲ್ಲ, ಟೊಮೆಟೋಗಾಗ್ಲಿ ಏನೇ ಒಂದು ತರಕಾರಿ ಬೆಳೆದ್ರು ಪ್ಲಾಸ್ಟಿಕ್ ಅಂಗಡಿಗೆ ಹೋಗೋದು, ಏನೋ ಒಂದು ಮೆಜರ್ಮೆಂಟ್ ಹೇಳ್ತಾರೆ, ಥಿಕ್ನೆಸ್ ಹೇಳ್ತಾರೆ, ಅದನ್ನ ತಗೊಬಂದು ಹಾಕೋದು. ಅದ್ರ ಬದಲಿಗೆ ಬೇರೆ ಬೇರೆ ತರಹದ ಸಾವಯವ ಮಲ್ಚುಗಳು, ಹಸಿರೆಲೆ ಮಲ್ಚು ಅಥವಾ ಒಣಗಿರೋ ಅಂತ ಸೊಪ್ಪು ಸೆದೆ ಅಥವಾ ತೆಂಗಿನ ಗರಿಗಳು ಅದನ್ನೇ ತಂದು ಮುಚ್ಚಿದ್ರೆ ನಮ್ಗೆ ಅದು ಸಾವಯವ ಗೊಬ್ಬರನೂ ಕೊಟ್ಟಂಗಾಗುತ್ತೆ, ಪ್ಲಾಸ್ಟಿಕ್ನು ಕೂಡ ಅವಾಯ್ಡ್ ಮಾಡ್ದಂಗಾಗುತ್ತೆ. ಬಯೋಚಾರ್ ಅಂತಂದ್ರೆ ಏನು ಅಂತಂದ್ರೆ, ಈಗ ಏನೇ ಒಂದು ಸೌದೆ ಗಟ್ಟಿ ಸೌದೆಗಳು ಅಥವಾ ಗಟ್ಟಿ ಮರ ಇರುತ್ತಲ್ಲ ಅದು ಏನಾಗಿರುತ್ತೆ, ಒಂದೊಂದ್ಸರಿ ಈಗ ಬೇಸಿಗೆ ಟೈಮಲ್ಲಿ ಜಾಸ್ತಿ ಅದಾಗೋದು, ಅಕಸ್ಮಿಕವಾಗಿ ಬೆಂಕಿ ಬಿದ್ದು ಉರಿದೋಗ್ಬಿಟ್ಟಿರುತ್ತೆ, ಅದೆಲ್ಲ ಉರಿದು ಕರ್ಕಲಾಗಿ ಇದ್ಲು ತರ ಆಗಿರುತ್ತೆ. ಆ ಇದ್ಲನ್ನ ಪುಡಿ ಮಾಡ್ಕೊಂಡು ತಂದು ಜಮೀನ್ಗೆ ಹಾಕಿ, ಜಮೀನ್ಗೆ ಹಾಕಿದಾಗ ಅದೇನ್ ನಿಮ್ಗೆ ಪೋಷಕಾಂಶಗಳನ್ನು ಕೊಡಲ್ಲ, ಏನು ಕೊಡಲ್ಲ, ಆದ್ರೆ ಅದು ಅದ್ರೊಳಗಡೆ ಈ ಸೂಕ್ಷ್ಮಾಣುಜೀವಿಗಳು ಹೋಗಿ ಸೇರ್ಕೊಳ್ಳುತ್ತೆ. ಸೂಕ್ಷ್ಮಾಣುಜೀವಿಗಳು ಅದ್ರಲ್ಲಿರುವಂತಹ ಕಾರ್ಬನ್ ಏನಿರುತ್ತೆ, ಇಂಗಾಲ ಅಂತ ಹೇಳ್ತೀವಲ್ಲ, ಇಂಗಾಲನ ಉಪಯೋಗಿಸ್ಕೊಂಡು ಚೆನ್ನಾಗಿ ಬೆಳೀತವೆ. ಜೊತೆಗೆ ಕೆಲವೊಂದು ಪೋಷಕಾಂಶಗಳು ಆ ಬಯೋಚಾರು ಕರಿ ಇದ್ಲು ಆ ಇದ್ಲೊಳಗಡೆ ಹೋಗಿ ಸೇರ್ಕೊಂಡಾಗ ಪೋಷಕಾಂಶಗಳು ಜಾಸ್ತಿ ಇದ್ದಾಗ ಅದು ಗಿಡಕ್ಕೆ ಬೇಕಾಗಿರುವಂತ ಸಮಯದಲ್ಲಿ ನಿಧಾನವಾಗಿ ಗಿಡಗಳಿಗೆ ತಲುಪಿಸುತ್ತೆ. ಅಂದ್ರೆ ಸ್ಲೋ ಆಗಿ, ಈಗ ನಾವು ರಾಗಿ ಮುದ್ದೆ ತಿಂದಾಗ ನಮ್ಗೆ ನಿಧಾನಕ್ಕೆ ಸಂಜೆ ಆದ್ರೂ ಹೊಟ್ಟೆ ಹಸಿಯಲ್ಲ ಅಲ್ವಾ. ಸೊ ಬೆಳಿಗ್ಗೆನೋ ಮಧ್ಯಾಹ್ನ ತಿಂದ್ರೆ ಒಂದು 1/2 ದಿನ ಏನು ನಮ್ಗೆ ಸಮಸ್ಯೆ ಇರೋದಿಲ್ಲ ಊಟದ್ದು. ಸೊ ಹಾಗೆ ಈ ಬಯೋಚಾರ್ ಅನ್ನೋದು ಒಂದು ಪೋಷಕಾಂಶಗಳನ್ನ ಹಿಡ್ದಿಟ್ಕೊಳ್ಳುತ್ತೆ, ಸೂಕ್ಷ್ಮಣುಜೀವಿಗಳನ್ನ ಹಿಡ್ದಿಟ್ಕೊಂಡು ಅದನ್ನ ಎಫೆಕ್ಟ್ನ ನಿಧಾನವಾಗಿ ಗಿಡಗಳಿಗೆ ಮಣ್ಣಿಗೆ ಕೊಡ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ ಮರದ ಬೂದಿ, ಮರದ ಬೂದಿನೂ ಕೂಡ ಅದರಲ್ಲಿ ಒಂದು ಒಳ್ಳೆ ಪೊಟ್ಯಾಶ್ ಅಂಶ ಇರುತ್ತೆ, ಅದನ್ನ ಕೊಡ್ಬೋದು. ಅದಾದ್ಮೇಲೆ ವರ್ಮಿ ಕಾಂಪೋಸ್ಟ್. ಸಾವಯವ ಇಂಗಾಲ ಅನ್ನೋದು ಆ ಇದ್ಲಲ್ಲೂ ಇರುತ್ತೆ, ಬೂದಿಲೂ ಇರುತ್ತೆ. ಬೇರೆ ಯಾವುದೇ ಪೊಟ್ಯಾಶಿಯಮ್ಮು, ಫಾಸ್ಫರಸ್ಸು, ನೈಟ್ರೋಜನ್ನು ಎಲ್ಲ ಸುಟ್ಟೋಗಿದ್ರು ಕಾರ್ಬನ್ ಅನ್ನೋದಿರುತ್ತೆ. ನಮ್ಮ ಈ ಬಯೋಫರ್ಟಿಲೈಸರ್ ಜೈವಿಕ ಗೊಬ್ಬರಗಳಿಗೆ ಆ ಕಾರ್ಬನ್ನೇ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು. ಯಾಕೆಂತಂದ್ರೆ ಜೈವಿಕ ಗೊಬ್ಬರಗಳು ತಮ್ಮ ಆಹಾರನ ತಾವೇ ಸ್ವತಃವಾಗಿ ಉತ್ಪಾದನೆ ಮಾಡ್ಕೊಳ್ಳಲ್ಲ, ಅವು ಯಾವಾಗಲೂ ಬೇರೆ ಒಂದು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಸಾವಯವ ಕಾರ್ಬನ್ ಅನ್ನೋದು, ಸಾವಯವ ಇಂಗಾಲ ಅನ್ನೋದು ಅದಕ್ಕೆ ಬೇಕಾಗಿರುತ್ತೆ. ಸೊ ಈ ಮರದ ಬೂದಿ ಅವ ಇವೆಲ್ಲ ಏನ್ ಹೇಳ್ತಿದ್ದೀನಿ, ವರ್ಮಿ ಕಾಂಪೋಸ್ಟ್ ಅದರಲ್ಲಿ ಪೋಷಕಾಂಶನೂ ಇರುತ್ತೆ, ಸಾವಯವ ಇಂಗಾಲ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಸೊ ಸೂಕ್ಷ್ಮ ಜೈವಿಕ ಗೊಬ್ಬರಗಳು ಅದನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ಬೆಳೀತವೆ. ಸೊ ನೆಕ್ಸ್ಟ್ ಎಣ್ಣೆ ಹಿಂಡಿ, ಇದರಲ್ಲಿ ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಮತ್ತೆ ಕಡಲೆಕಾಯಿ ಹಿಂಡಿ ಇದೆಲ್ಲಾನು ಬರುತ್ತೆ, ಅದನ್ನು ಕೂಡ ಹಾಕೋಬಹುದು ನೀವು. ಅದಾದ್ಮೇಲೆ ಹಸಿರೆಲೆ ಗೊಬ್ಬರಗಳು, ಕಾಂಪೋಸ್ಟ್ ಮನೆಯಲ್ಲೇ ಮಾಡ್ಕೋಬಹುದು, ಏನೇ ವೇಸ್ಟ್ ಇದ್ರು ಅದನ್ನು ಹಾಕೋಬಹುದು ಪ್ಲಾಸ್ಟಿಕ್ ಬಿಟ್ಟು. ಈಗ ನಾವೇನೇ FIMO ತಿಪ್ಪೆ ಗೊಬ್ಬರ ಕಾಂಪೋಸ್ಟ್ ಏನ್ ಹೇಳಿದ್ವಲ್ಲ ಅದರಲ್ಲೆಲ್ಲ ಬರೀ 1% ನೈಟ್ರೋಜನ್, 0.5% ಫಾಸ್ಫರಸ್, 1% ಪೊಟ್ಯಾಶಿಯಂ ಇರುತ್ತೆ. ಸೊ ಹಿಂಗಿದ್ದಾಗ ನಾವೇನ್ ಮಾಡ್ಬೇಕಾಗತ್ತೆ, ಎಲ್ಲಾನು ಕಾಂಪೋಸ್ಟ್ ನ ಎನ್ರಿಚ್ ಮಾಡ್ಕೋಬೇಕು. ಎನ್ರಿಚ್ ಮಾಡೋದು ನಾನು ಆಗ್ಲೇ ಹೇಳಿದೆ, ಆಸ್ಟ್ರೋಬ್ಯಾಕ್ಟರ್ ಹಾಕ್ಬೋದು, ಟ್ರೈಕೋಡರ್ಮಾ ಹಾಕ್ಬೋದು, ಅದಾದ್ಮೇಲೆ ನಿಮ್ಗೆ ಪಿ ಸಾಲುಬ್ಲೈಸಿಂಗ್ ಬ್ಯಾಕ್ಟೀರಿಯಾ, PSB, PGPR ಏನ್ ಬೇಕಾದ್ರೂ 15 kg ಬಯೋಫರ್ಟಿಲೈಸರ್ಸ್ 1 ton ಅದ್ ಹಾಕೊಂಡು 10 ದಿನ ಕಾಲ ಚೆನ್ನಾಗಿ ನೀರು ಹಾಕೊಂಡು ಅದನ್ನ ನೀವು ಹಾಕೋಬಹುದು. ಇದು ಕಾಂಪೋಸ್ಟ್ ಟೀ ಮಾಡುವಂಥದ್ದು, ಕಾಂಪೋಸ್ಟ್ ಚಹಾ ಮಾಡುವಂಥದ್ದು. ಒಂದ್ ಬಕೆಟ್ ನೀರಲ್ಲಿ 1 kg ಒಂದು 5 ಭಾಗ ನೀರು ಹಾಕೊಂಡು ನೀವು ಅದನ್ನ ಮಿಕ್ಸ್ ಮಾಡಿಟ್ರೆ 1-3 or 5 ದಿನ ಇಟ್ಬಿಟ್ಟು ಆಮೇಲೆ ಅದನ್ನ ಫಿಲ್ಟರ್ ಮಾಡ್ಕೊಳ್ಳಿ. ಸೇಮ್ ಇದೇ ತರ ವರ್ಮಿ ಕಾಂಪೋಸ್ಟ್ ಅಷ್ಟೇ, ವರ್ಮಿ ಕಾಂಪೋಸ್ಟ್ ನಲ್ಲೂ ಫಿಲ್ಟರ್ ಮಾಡ್ಕೊಂಡು ಇಟ್ಕೊಂಡು ನೀವು ಅದನ್ನ ಗಿಡಕ್ಕೆ ಹೊಡ್ಕೋಬಹುದು. ಸೊ ಇದರಲ್ಲಿ ಪಶು ಗೊಬ್ಬರಗಳು ಅಂತ ಅಂದ್ರೆ ಈಗ ಸ್ಲಾಟರ್ ಹೌಸಸ್ ಬಟನ್ ಎಲ್ಲ ಕಟ್ ಮಾಡ್ತಾರಲ್ಲ ಅಂತ ಕಡೆ ಬ್ಲಡ್ ಮೀಲ್ ಸಿಗುತ್ತೆ, ಮತ್ತೆ ಅದ್ರದ್ದು ಬೋನ್ ಮೀಲ್, ಅದ್ ಬ್ಲಡ್ ಬಂದಾಗ ಅದನ್ನು ಕೂಡ ಗೊಬ್ಬರವಾಗಿ ಉಪಯೋಗಿಸ್ತಾರೆ, ಅದರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ. ಸೊ ಇದನ್ನ ಯಾವುದೇ ಒಂದು ಕಂಪೋಸ್ಟ್ ನ ಟೀ ಮಾಡ್ಬೇಕಾದ್ರೆ, ಅದ್ರದ್ದು ಫಿಲ್ಟರ್ ಮಾಡ್ಕೊಂಡು ಹಾಕ್ತಿರಲ್ಲ, ಅದ್ ಮಾಡ್ಬೇಕಾದ್ರೆ ಆ ಪ್ರಾಣಿಜನ್ಯ ಗೊಬ್ಬರನ ಹಾಕ್ಬೇಡಿ, ಅದರಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಗಿಡಗಳು ಸುಟ್ಟೋಗುತ್ತೆ ಅಂತ. ಬೀಜೋಪಚಾರ ಮಾಡುವಂತದ್ದು, ಬೀಜೋಪಚಾರ ಮಾಡ್ಬೇಕಂದ್ರೆ ನಿಮ್ಗೆ ಒಂದು ಪ್ಯಾಕೆಟ್ ಅಂದ್ರೆ 200 ಗ್ರಾಮ್ನಿಂದ 400 ಗ್ರಾಮ್ನಷ್ಟು 2 ಪ್ಯಾಕೆಟ್ ತಗೊಂಡು ಅದನ್ನ ಸುಮಾರು 100 ml ಅಥವಾ 1/2 liter ನೀರು ತಗೊಂಡು ಅದನ್ನ ಚೆನ್ನಾಗಿ ಬೆಲ್ಲದ್ದು ಪಾಕ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಅದ್ರಲ್ಲಿ ಕರಗಿಸ್ಕೊಂಡು ಅದ್ರಲ್ಲಿ ಮಿಕ್ಸ್ ಮಾಡಿಕೊಂಡು ಸುಮಾರು 1 acre ಒಂದು 10 kg ಬೀಜ ಬೇಕು ಅಂತಂದ್ರೆ ಅದನ್ನಷ್ಟು ಮಿಕ್ಸ್ ಮಾಡಿಕೊಂಡು 1 night ಶೇಡ್ ಡ್ರೈ ಮಾಡಬೇಕು, ನೆರಳಲ್ಲಿ ಒಣಗಿಸ್ಬೇಕು. ಫಾರ್ ಎಕ್ಸಾಂಪಲ್ ರೈಸೋಬಿಯಂ ಮಾಡ್ತೀನಿ ಅಂತಂದ್ರೆ ಅವರೆಕಾಳು ಅಥವಾ ಹುರುಳಿಕಾಳು, ಮೊಸರುಕಾಳು, ಬೀನ್ಸ್ ಕಾಳು, ಆ ಥರದ್ನೆಲ್ಲ ಮಿಕ್ಸ್ ಮಾಡಿಕೊಂಡು 1 day ಇಟ್ಟು ನಾಳೆ ಬೆಳಿಗ್ಗೆ ನೀವು ಅದನ್ನ ಬಿತ್ತನೆಗೆ ಉಪಯೋಗಿಸ್ಕೋಬಹುದು. ಬೀಜೋಪಚಾರ ಮಾಡೋಕೆ ಟ್ರೈಕೋಡರ್ಮ ಏನಾದ್ರು ಯೂಸ್ ಮಾಡ್ತೀನಿ ಅಂತಂದ್ರೆ 1 kg 4 gram ಇದರಲ್ಲಿ ನೀವು ಯಾವುದೇ ಒಂದು ಬೆಲ್ಲ ಅಥವಾ ಬೆಲ್ಲದ ನೀರು ಹಾಕಂಗೆ ಇಲ್ಲ, ಇದು ಡ್ರೈ ಮೆಥಡ್. ಸೊ ಬರೀ ಪೌಡರ್ ರೂಪದಲ್ಲಿರುತ್ತೆ ಟ್ರೈಕೋಡರ್ಮ, ಅದನ್ನ 1 kg 4 gram ನಂಗೆ ಮಿಕ್ಸ್ ಮಾಡಿಕೊಂಡು ಅದನ್ನ ಡೈರೆಕ್ಟ್ ಆಗಿ ನೀವು ಬಿತ್ತನೆ ಮಾಡೋದು. ಟ್ರೈಕೋಡರ್ಮ ಬಿಟ್ಟು ಬೇರೆ ಯಾವುದೇ ಇದ್ರೂ ಅದನ್ನ ಬೆಲ್ಲದ ದ್ರಾವಣ ಮಾಡಿಕೊಂಡು ಬೀಜೋಪಚಾರ ಮಾಡಬೇಕು. ಟ್ರೈಕೋಡರ್ಮ ಆದ್ರೆ ಇದು ಡ್ರೈ ಟ್ರೀಟ್ಮೆಂಟ್, ಡ್ರೈ ಒಣಗಿರೋ ಒಣ ಬೀಜೋಪಚಾರ ಮಾಡುವಂಥದ್ದು, ಇದನ್ನೇನು ನೀರು ಹಾಕೋದೇನು ಬೇಡ, ಅದಂಗೆ ಅಂಟ್ಕೊಳ್ಳುತ್ತೆ. ಸೊ ನಿಮ್ಗೆ ಡೈರೆಕ್ಟ್ ಆಗಿ ಸಾಯಿಲ್ ಮಣ್ಣಿಗೆ ಸೇರಿಸ್ತೀನಿ ಅಂತಂದ್ರೆ ನನ್ ಬೀಜೋಪಚಾರ ಮಾಡಕ್ಕೆ ಟೈಮ್ ಆಗ್ಲಿಲ್ಲ, ಹಂಗೆ ಹಾಕ್ತೀನಿ ಅಂತಂದ್ರೆ 1 hectare 2.5 kg ಟ್ರೈಕೋಡರ್ಮ, 1 hectare 2.5 kg ಅದನ್ನ 1 20 kg ಕಾಂಪೋಸ್ಟ್ ನಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನ ಮಣ್ಣಿಗೆ ಸೇರಿಸ್ಕೋಬಹುದು. ಟ್ರೈಕೋಡರ್ಮ ಬೀಜಾಮೃತ ಮಾಡ್ಕೊಳಕ್ಕೆ 1-5 kg ಅಷ್ಟು ಫ್ರೆಶ್ ಆಗಿರೋದು ಸಗಣಿ, ಹಸುನ್ ಸಗಣಿ ತಗೊಂಡು ಅದನ್ನ ಒಂದಷ್ಟು ಒಂದು ಕಾಟನ್ ಬ್ಯಾಗ್ ಅಲ್ಲಿ ಕಟ್ಟಿಟ್ಬಿಟ್ಟು ಅದನ್ನ 1 bucket ನೀರಲ್ಲಿ ಮುಳುಗಿಸಿಟ್ಬಿಡಿ. ಮುಳುಗಿಸಿಟ್ಟಾದ್ಮೇಲೆ ಅದಕ್ಕೆ 1/2 day ಅಥವಾ 1 night ಪೂರ್ತಿ ಬಿಟ್ಟು ಅದಕ್ಕೆ 1 liter ನೀರಿಗೆ 1 50 gram ಸುಣ್ಣ ಬರುತ್ತಲ್ಲ, ಮಾಮೂಲಿ ಸುಣ್ಣ ಬರುತ್ತಲ್ಲ, ಅದನ್ನ ಮಿಕ್ಸ್ ಮಾಡಿಕೊಂಡು ಅದನ್ನೆಲ್ಲಾನು ಮಿಕ್ಸ್ ಮಾಡಿ ಆ ಬ್ಯಾಗ್ ಅಲ್ಲಿ ನಾವು ಹೊರಗಡೆ ನೀರೊಳಗಡೆ ಏನ್ ಇಳ್ಕೊಂಡಿರುತ್ತೆ ಬ್ಯಾಗ್ನ, ಸಗಣಿ ಹಾಕಿರುವಂತ ಬ್ಯಾಗ್ನ ಅದರಲ್ಲಿ ಇಟ್ಟಾಗ ಆ ನೀರಿಗೆ 1/50 gram ಕಾಡಿನಲ್ಲಿರುವಂತ ಮಣ್ಣು ಅಥವಾ ಫಾರೆಸ್ಟ್ ಸಾಯಿಲ್. ನಾನು ಫಾರೆಸ್ಟ್ ಸಾಯಿಲ್ ಅಂತ ಯಾಕೆ ಹೇಳ್ತೀನಿ ಅಂತ ಅಂದ್ರೆ ಫಾರೆಸ್ಟ್ ಸಾಯಿಲ್ ಅಲ್ಲಿ ನಾವೇನು ಕಲ್ಟಿವೇಶನ್ ಮಾಡಿರೋದಿಲ್ಲ, ನಾವೇನು ಕೃಷಿ ಮಾಡಿರೋದಿಲ್ಲ, ಯಾವುದೇ ಒಂದು ರಾಸಾಯನಿಕಗಳನ್ನ ಕೂಡ ಹಾಕಿರಲ್ಲ. ಸೊ ಅಂತ ಟೈಮಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಇದ್ದಾಗ ನಿಮ್ಗೆ ಅದರಲ್ಲೆಲ್ಲ ಆಸ್ಟ್ರೋಬ್ಯಾಕ್ಟರು ಬರುತ್ತೆ, ಇನ್ನೊಂದು ರೈಸೋಬಿಯಮು ಬರುತ್ತೆ, ಮತ್ತೆ ನಾವೇನ್ ಹೇಳಿದ್ವಿ ಟ್ರೈಕೋಡರ್ಮನು ಇದ್ರೂ ಇರಬಹುದು, ಫಾಸ್ಫೋಬ್ಯಾಕ್ಟೀರಿಯಾನು ಇದ್ರೂ ಇರಬಹುದು. ಸೊ ಅಂತ ಟೈಮಲ್ಲಿ ನೀವು ಅದನ್ನ ತಂದು ಹಾಕಿದಾಗ ನಿಮಗೆ ಅದರಲ್ಲೇ ಎನ್ರಿಚ್ಮೆಂಟ್ ಆಗುತ್ತೆ. ಸೊ ಇದೆಲ್ಲ ನಾವೇ ಖರ್ಚಿಲ್ದಲೇ ಮಾಡ್ಕೊಳ್ಳೋಂಥದ್ದು ಬೀಜಾಮೃತ. ಅದಾದ್ಮೇಲೆ ನೀವು ಮತ್ತೆ 8-12 ಗಂಟೆ ಇಟ್ಬಿಟ್ಟು ಅದನ್ನ ಫಿಲ್ಟರ್ ಮಾಡಿ ಸಿ ಟ್ರೀಟ್ಮೆಂಟ್ಗೆ ಉಪಯೋಗಿಸ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಸೀಡು ಮಾಡೋಕ್ಕಾಗಲಿಲ್ಲ ನನಗೆ ಟೈಮ್ ಆಗಲಿಲ್ಲ ಅಂತ ಅಂದರೆ ಸಸಿಗಳು, ಸಸಿಗಳನ್ನ ನೀವು ನಾಟಿ ಮಾಡೋಕೆ ಉಪಯೋಗಿಸ್ತಾರಲ್ಲ, ಈಗ ಟೊಮೆಟೊ ಸಸಿ ಆಗ್ಬೋದು, ಯಾವುದೇ ಥರದ ಸಸಿ, ಭತ್ತದ ಸಸಿ ಆಗ್ಬೋದು ಅಥವಾ ಮೆಣಸಿನಕಾಯಿ ಸಸಿ, ಈ ಥರದ್ದು ಬದನೆಕಾಯಿ ಸಸಿಗಳು, ತರಕಾರಿ, ಎಲ್ಲ ಥರದ ಸಸಿಗಳನ್ನ ಸೇಮ್ ಒಂದರಿಂದ ಒಂದೂವರೆ ಕೆಜಿಯಷ್ಟು ಬಯೋಫರ್ಟಿಲೈಸರ್ಸ್ ತೊಗೊಳ್ಳಿ, ಅದನ್ನ ಒಂದು 40 ಲೀಟ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಬೆಲ್ಲ ದ್ರಾವಣ ಏನು ಹಾಕಂಗಿಲ್ಲ ಇಲ್ಲಿ, ಆ ಸಸಿಗಳನ್ನ ಬೇರು ಭಾಗನ ಮಾತ್ರ ಅದರೊಳಗೆ ಡಿಪ್ ಮಾಡ್ಕೊಂಡು ಅದ್ಬಿಟ್ಟು ಅದನ್ನ ಇಮ್ಮಿಡಿಯೇಟ್ ಆಗಿ ಹಾಕಿ. ಇದಾದ ನಂತರ ನಿಮ್ಮಲ್ಲೇ ಮಾಡ್ಕೊಳ್ಳೋದು, ನಿಮ್ಮ ಕಡಿಮೆ ಖರ್ಚಿನಲ್ಲಿ ಇರುವಂತಹ ಹಸು ಸಗಣಿ ಗಂಜ್ಲ ಮತ್ತೆ ಒಂದಷ್ಟು ಹುರುಳಿಕಾಳಿಟ್ಟು ಅವರೆಕಾಳಿಟ್ಟು ಏನಿರುತ್ತೆ ಅದನ್ನ ಮಾಡ್ಕೊಳ್ಳೋಂಥದ್ದು. ಜೀವಾಮೃತ ಅಂತ ಒಂದಿದೆ, ಇನ್ನೊಂದು ಸಂಜೀವಕ್ ಅಂತ ಒಂದಿದೆ, ಅಮೃತ ಪಾನಿ. ಅಮೃತ ಪಾನಿ ಅನ್ನೋದು ನೀವು ನೀರಲ್ಲಿ ಹಾಕುವಂಥದ್ದು, ನೀರಲ್ಲಿ ಮತ್ತೆ ಫೋಲಿಯರ್ ಸ್ಪ್ರೇಗೆ ಸ್ಪ್ರೇಯರ್ ತಗೊಂಡು ಫೋಲಿಯರ್ ಸ್ಪ್ರೇ ಮಾಡುವಂಥದ್ದು. ಮತ್ತೆ ಇನ್ನೊಂದು ಪಂಚಗವ್ಯ ಅಂತ ಇದೆ, ಹಸು ಸಗಣಿ ಆಮೇಲೆ ಹಸುದು ಗಂಜ್ಲ, ಅದಾದ್ಮೇಲೆ ಮಿಲ್ಕ್ ಹಾಲು ಮೊಸರು, ತುಪ್ಪ ಅಥವಾ ಬೆಣ್ಣೆ, ಹಸುದು ತುಪ್ಪ ಅಥವಾ ಬೆಣ್ಣೆ ಅದನ್ನೊಂದಷ್ಟು ಉಪಯೋಗಿಸ್ಕೋಬೇಕು. ಅದಾದ್ಮೇಲೆ ಅದನ್ನ ಒಂದು 100 ಲೀಟರ್ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ದಿನಕ್ಕೊಂದ್ಸರಿ ಮಿಕ್ಸ್ ಮಾಡಿದ್ರು ಆಯ್ತು. ಅದನ್ನೊಂದು 7 ದಿನ ಇಟ್ಟು ಅದಾದ್ಮೇಲೆ ನೀವು ಅದನ್ನ ಸ್ಪ್ರೇಗಾರು ಉಪಯೋಗಿಸ್ಕೋಬಹುದು. ಆಮೇಲೆ ಈ ಪಂಚಗವ್ಯದಲ್ಲೇನೆ ಇನ್ನೊಂದು ಇಂಪ್ರೂವೈಸ್ಡ್ ಫಾರ್ಮ್ ಇದೆ, ಅದು ಎನ್ರಿಚ್ಡ್ ಪಂಚಗವ್ಯ ಅಂತ. ಇದರಲ್ಲಿ ಮಾಮೂಲಿ ಬೇರೆದೆಲ್ಲ ಅಂಶಗಳಿದೆ, ಅದ್ರ ಜೊತೆಗೆ ಈ ಕಬ್ಬಿನಾಲು 3 ಲೀಟ್ರ್ ಜೊತೆಗೆ ಎಳ್ನೀರು 1-3 ಲೀಟ್ರ್. ಅದಾದ್ಮೇಲೆ ನೀವು ಹಾಕಿದ್ರೆ ಹಾಕಿ ಬನಾನಾ ಬಾಳೆಹಣ್ಣಂದು ಪೇಸ್ಟ್ ಹಾಕ್ಬೇಕು. ಇವೆಲ್ಲ ಏನಕ್ಕೆ ಅಂತಂದ್ರೆ ಮತ್ತೆ ಸೂಕ್ಷ್ಮಾಣು ಜೀವಿಗಳಿಗೆ ಅದೊಂಥರ ಆಹಾರ ತರ, ಎಕ್ಸ್ಟ್ರಾ ಅಡಿಷನಲ್ ಆಹಾರ, ಟಾನಿಕ್ ಇದ್ದಂಗೆ ಸೂಕ್ಷ್ಮಾಣು ಜೀವಿಗಳಿಗೆ. ಸೊ ಅದು ಚೆನ್ನಾಗಿ ಬರುತ್ತೆ. ಸೊ ಇನ್ನೊಂದು ಮೈಕೋರೈಸಾ ಅಥವಾ ವ್ಯಾಮ್ ಅನ್ನ ಯಾವ ತರ ಹಾಕೋದು ಅಂತಂದ್ರೆ, ನೀವು ನರ್ಸರಿ ಬೆಡ್ ಮಾಡಿದೀನಿ ಅಂತಂದ್ರೆ ಅದರಲ್ಲಿ 1 ಸ್ಕ್ವೇರ್ ಮೀಟರ್ಗೆ 100 ಗ್ರಾಮ್ನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ಸೆಂಟಿಮೀಟರ್ ಕೆಳಗಡೆ ಹಾಕಬೇಕು, ಮೇಲಿಂದ 1 ಸೆಂಟಿಮೀಟರ್ ಕೆಳಗಡೆ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚಬೇಕಾಗತ್ತೆ. ಪಾಲಿಥಿನ್ ಬ್ಯಾಗ್ ಅಲ್ಲಿ ನಾನು ಗಿಡಗಳನ್ನ ಹಾಕೊಂಡಿದ್ದೀನಿ ಅಂತಂದ್ರೆ ಅದರಲ್ಲಿ 5-10 ಗ್ರಾಮ್ 1 ಪಾಲಿಥಿನ್ ಬ್ಯಾಗ್ಗೆ. ಅಥವಾ ನಾನು ಡೈರೆಕ್ಟ್ ಆಗಿ ಪಾಟಿಂಗ್ ಮಿಕ್ಸ್ ಏನಿರುತ್ತೆ ನಾನು ಅದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಅಂತಂದ್ರೆ 1 ಟನ್ಗೆ 10 ಕೆಜಿಯಷ್ಟು ಇನಾಕ್ಲಮ್, 1 ಟನ್ಗೆ 10 ಕೆಜಿಯಷ್ಟು ಹಾಕೋಬೇಕು. ಅದಾದ್ಮೇಲೆ ನೀವು ಹಾಕೊಂಡು ಎಷ್ಟನಾರು ಬ್ಯಾಗ್ಗಳನ್ನ ಮಾಡ್ಕೋಬಹುದು. ಸೊ ಇದಾದ ನಂತರ ನಾನು ಆಗ್ಲೇ ಗಿಡ ನೆಡ್ತಾ ಇದ್ದೀನಿ ಇವಾಗ, ನಾನೇನು ನರ್ಸರಿಗೂ ಹಾಕಿಲ್ಲ ಅಥವಾ ಪಾಲಿಥಿನ್ ಬ್ಯಾಗ್ಗೂ ಹಾಕಿಲ್ಲ, ಪಾಲಿಥಿನ್ ಬ್ಯಾಗಿಂದ ತೆಗೆದು ಫೀಲ್ಡ್ಗೆ ಹಾಕ್ತಾ ಇದ್ದೀನಿ ಗಿಡಗಳನ್ನ ಅಂತಂದ್ರೆ, ಯಾವುದೇ ಗಿಡ ತೋಟಗಾರಿಕೆ ಬೆಳೆ, ಫಾರ್ ಎಕ್ಸಾಂಪಲ್ ಹಣ್ಣಿನ ಬೆಳೆಗಳು ಮತ್ತೆ ತೆಂಗು ಅಡಿಕೆ ಇಂಥವಕ್ಕೆಲ್ಲನೂ ಕೂಡ ಹಾಕೋಬಹುದು. 1 ಗಿಡಕ್ಕೆ 20 ಗ್ರಾಮ್ಗೆ 1 ಸೆಂಟಿಮೀಟರ್ ಕೆಳಗಡೆ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಸುತ್ತ ಮಣ್ಣು ಮುಚ್ಕೋಬಂದು. ಸೊ ಅದಾದ್ಮೇಲೆ ಒಂದು ಗಿಡ ಈಗ ನೆಟ್ಟಾಗಿದೆ, ಎಲ್ಲ 4-5 ವರ್ಷ ಆಗಿದೆ ಅಥವಾ 5-6 ವರ್ಷ ಆಗಿದೆ ಅಂದ್ರೆ 1 ಗಿಡಕ್ಕೆ 200 ಗ್ರಾಮ್ನಷ್ಟು ಹಾಕೋಬೇಕಾಗುತ್ತೆ. ಅದಾದ್ಮೇಲೆ ವರ್ಟಿಸಿಲಿಯಮ್, ಬೆವೀರಿಯ, ಮೆಟ್ರೋಸಿಯಮ್ ಇದೆಲ್ಲ ಅಲ್ಲಲ್ಲಿ ಕರಿ ಏನು ಅಂತ ಬರುತ್ತೆ, ಬಿಳಿ ಏನು ಅಂತ ಬರುತ್ತೆ, ಆಮೇಲೆ ಬೀಟಲ್ಸ್ ಬರುತ್ತೆ, ಮೂತಿ ದಪ್ಪ ಇರುವಂತದ್ದು, ಗ್ರಬ್ಸ್ ಅಂತ ಬರುತ್ತೆ, ಅಂಥವಕ್ಕೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ನನ್ನ ನಂಬರ್ ತಗೊಳ್ಳಿ, ನಿಮ್ದು ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. 7259-55-2631 7259-55-2631. ಇದುವರೆಗೆ ಇತ್ತೀಚೆಗೆ ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಆಯೋಜಿಸಲಾಗಿದ್ದ ನೈಸರ್ಗಿಕ ಹಾಗೂ ಸಾವಯವ ಕೃಷಿ ಕುರಿತ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಡಾಕ್ಟರ್ ದಯಾಮಣಿ ಸಿಜೆ ಅವರು ನೀಡಿದ ಉಪನ್ಯಾಸದ ಧ್ವನಿ ಮುದ್ರಣವನ್ನು ಆಲಿಸಿದಿರಿ. ಶ್ರೀ ಅನ್ನ ಯಾನಿ ಮಿಲೆಟ್ಸ್ ಪೋಷಣ ಕಾ ಭಂಡಾರ್, ಮನ್ ಗಯಾ ಅಬ್ ಸಾರಾ ಸಂಸಾರ್. ಕಿಸಾನೋ ಕೋ ಮಿಲೆಟ್ಸ್ ಕಿ ಖೇತೀ ಕೇ ಲಿಯೆ ಪ್ರೋತ್ಸಾಹಿತ್ ಕರ್ ಉನ್ಹೇ ಆರ್ಥಿಕ ರೂಪ್ ಸೇ ಸಶಕ್ತ ಬನಾನೆ ಔರ್ ಆಮ್ ಲೋಗೋ ಕೋ ಮಿಲೆಟ್ಸ್ ಸೇ ಬನೆ ಉತ್ಪಾದೋ ಕೇ ಪ್ರತಿ ಜಾಗರೂಕ್ ಕರ್ನೆ ಕೇ ಲಿಯೆ ಭಾರತ್ ಸರ್ಕಾರ್ ಕೇ ಆಹ್ವಾನ್ ಪರ್ ಸಂಯುಕ್ತ ರಾಷ್ಟ್ರ ಸಂಘ 2023 ಕೋ ಅಂತಾರಾಷ್ಟ್ರೀಯ ಮಿಲೆಟ್ಸ್ ವರ್ಷ ಕೇ ರೂಪ್ ಮೇ ಮನಾ ರಹಾ ಹೈ. ಮಿಲೆಟ್ಸ್ ಕೋ ಅಂತಾರಾಷ್ಟ್ರೀಯ ಪಹಚಾನ್ ಮಿಲ್ನೆ ಕಾ ಮತ್ಲಬ್ ಹೈ ಕಿ ಹಮಾರೇ ಛೋಟೆ ಕಿಸಾನೋ ಕೇ ಲಿಯೆ ಗ್ಲೋಬಲ್ ಮಾರ್ಕೆಟ್ ತಯಾರ್ ಹೋ. ಇಸಿ ಮುಹಿಮ್ ಮೇ ದೂರದರ್ಶಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ 18 ಮಾರ್ಚ್ ಕೋ ಪೂಸಾ ಪರಿಸರ್ ನೈ ದಿಲ್ಲಿ ಮೇ ಮಿಲೆಟ್ಸ್ ಗ್ಲೋಬಲ್ ಕಾನ್ಫರೆನ್ಸ್ ಬಾಯ್ ಸೆಲರ್ ಮೀಟ್ ವ ಪ್ರದರ್ಶನಿ ಕಾ ಉದ್ಘಾಟನ್ ಕರೆಂಗೆ, ಜಿಸ್ಮೇ 100 ಸೇ ಅಧಿಕ ದೇಶೋ ಕೇ ಪ್ರತಿನಿಧಿ ಭಾಗ್ ಲೇ ರಹೇ ಹೈ. ಅಂತಾರಾಷ್ಟ್ರೀಯ ಮಿಲೆಟ್ಸ್ ವರ್ಷ ಕಾ ಹೈ ಯೇ ಸಂದೇಶ್, ಮಿಲೆಟ್ಸ್ ಕೇ ಹೈ ಫಾಯ್ದೆ ಅನೇಕ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.

ಮಾಡಿದರು ಮಲ್ಲಿಗೆಯಾ.